ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಬಳಸ್ತಕ್ಕಂಥ ರಾಸಾಯನಿಕ ವಸ್ತುಗಳು ಬೆಳೆಗಳ ಮೇಲೆ ಏನು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ವಸ್ತುಗಳು ಮತ್ತು ಸಿಂಪರಣೆ ಮಾಡಿ ನಾವು ಬೆಳೀತಕ್ಕಂಥ ಬೆಳೆಗಳನ್ನು ನಾವು ಊಟವನ್ನು ಮಾಡಿದಾಗ ಈ ಆರೋಗ್ಯ ಏರುಪೇರು ಆಗ್ತಾ ಇದೆ. ಈಗ ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲೇ 4 ಜನರಲ್ಲಿ ಒಬ್ಬರಿಗೆ ಈ ಒಂದು ಮಧುಮೇಹ ರೋಗ ಮತ್ತು BP ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಅದೇ ಹಿಂದಿನ 30 ವರ್ಷದ ಹಿಂದಕ್ಕೆ ಹೋದಾಗ ಏನ್ ಕಾಣ್ತಾ ಇದ್ವಿ ಅವಾಗ ಅಂದ್ರೆ ಅವಾಗ ಮಧುಮೇಹ ಬರೋರು ಅಪರೂಪ ಇದ್ರು, ಇವಾಗ ಮನೆಗೆ ಒಬ್ಬೊಬ್ಬರು ಆಗ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವು ತಿಂತಕ್ಕಂತ ಆಹಾರ ಶೈಲಿ ಮೊದಲನೇದಾಗಿ ಬದಲಾವಣೆ ಆಗಬೇಕು. ನಿಮಗೆ ಗೊತ್ತಿದೆ ನಮ್ಮ ಮಾನವನ ದೇಹಕ್ಕೆ ಸುಮಾರು 6 ಪೋಷಕಾಂಶಗಳು ಅತಿ ಅವಶ್ಯಕ. ಅದರಲ್ಲಿ ಮುಖ್ಯವಾಗಿ ಸಸಾರಜನಕ. ಸಸಾರಜನಕ ನಮ್ಮ ದೇಹದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಬೆಳವಣಿಗೆ ಆಗಲೇಬೇಕು. ಎಲ್ಲಿ ಸಿಗುತ್ತೆ ಸಸಾರಜನಕ? ನಮ್ಮ ರೈತರ ಪ್ರಶ್ನೆ ಆಗಿರ್ಬೋದು. ಎಲ್ಲಿ ಸಿಗುತ್ತೆ ಅಂದರೆ ನಾವು ದ್ವಿದಳ ಧಾನ್ಯಗಳಲ್ಲಿ ಸಸಾರಜನಕವನ್ನು ಕಾಣ್ಬೋದು. ಪ್ರತಿಯೊಬ್ಬ ಮನುಷ್ಯ ಅವನ ವೇಟ್ಗೆ ತಕ್ಕಂಗೆ ಸುಮಾರು 50 kg ವೇಟ್ ಇದ್ದ ಅಂದರೆ ಅವನು 50 ಗ್ರಾಂ ಸಸಾರಜನಕ ಇರ್ತಕ್ಕಂಥ ಪದಾರ್ಥವನ್ನು ತಿನ್ನಬೇಕು. ಆಗ ಮಾತ್ರ ಅವನು ದೇಹ ಆರೋಗ್ಯವಾಗಿ ಸದೃಢವಾಗಲಿಕ್ಕೆ ಸಾಧ್ಯ. ಅದೇ ರೀತಿ ಎರಡನೇದು ಸುಣ್ಣಾಂಶ. ಈ ಸುಣ್ಣಾಂಶ ಅಂದರೆ ಇಂಗ್ಲೀಷಲ್ಲಿ ನಾವು ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ನಾವು ನೋಡ್ತಾ ಇದ್ದೀವಿ ಇಂದಿನ ದಿನಗಳಲ್ಲಿ ಏನಾಗ್ತಿತ್ತು, 65-70 ವರ್ಷ ಬಂದವರಿಗೆ ಮೊಣಕಾಲು ನೋವು, ಸೊಂಟ ನೋವು ಈ ಥರ ಎಲ್ಲ ಬರ್ತಾ ಇತ್ತು. ಅದು ಸಹಜ ಆಗಿತ್ತು. ಇವಾಗ ಏನಾಗಿತ್ತು ಅಂದರೆ ಈಗ 35-40 ವರ್ಷಕ್ಕೇ ಅಲ್ಲೇ ನನಗೆ ಮೊಣಕಾಲು ನೋವು, ಸೊಂಟ ನೋವು ಅನ್ನೋದೊಂದು ಬಾಧೆ ಎದ್ದು ಕಾಣ್ತಾ ಇದೆ. ಇದನ್ನು ನಿವಾರಿಸಬೇಕು ಅಂದರೆ ನಾವು ಹಾಲಿನ ಪದಾರ್ಥಗಳನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು. ಎಷ್ಟು ಸರಿ ಸುಮಾರು ಒಬ್ಬ ವ್ಯಕ್ತಿ ಸುಮಾರು 250-300 ml ಹಾಲಿನ ರೂಪದಲ್ಲಾಗಿರ್ಬೋದು, ಮಜ್ಜಿಗೆ ರೂಪದಲ್ಲಾಗಿರ್ಬೋದು, ಮೊಸರಿನ ರೂಪದಲ್ಲಾಗಿರ್ಬೋದು, ಇನ್ನಿತರ ರೂಪಗಳಲ್ಲಿ ತಿಂದಾಗ ಮಾತ್ರ ನಮ್ಮ ಎಲುಗಳು ಚೆನ್ನಾಗಿರಲಿಕ್ಕೆ ಸಾಧ್ಯ. ಅದೇ ರೀತಿ ರೈತ ಬಾಂಧವರೇ ಇನ್ನೊಂದು ಹೆಚ್ಚಿನದಾಗಿ ಉತ್ತಮವಾದ ಪೋಷಕಾಂಶ ಅಂದರೆ ಕಬ್ಬಿಣಾಂಶ. ಕಬ್ಬಿಣಾಂಶಕ್ಕೆ ಇಂಗ್ಲೀಷಲ್ಲಿ ನಾವು ಐರನ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳು ನೋಡಿದ್ವಿ ನಾವೆಲ್ಲ 30 ವರ್ಷ ಹಿಂದೆ ಹೋದಾಗ ಎಲ್ಲ ಸಹಜ ಏರಿಗೆ ಆಗ್ತಿದ್ರು. ಅವಾಗೇನಪ್ಪ ದಷ್ಟಪುಷ್ಟವಾಗಿ ಕಬ್ಬಿಣಾಂಶ ಪದಾರ್ಥಗಳನ್ನು ಸೊಪ್ಪು ಈ ಥರ ಎಲ್ಲ ಬೆಲ್ಲ ಹೆಚ್ಚಿಗೆ ಯೂಸ್ ಮಾಡ್ತಿದ್ರು, ಅವಾಗ ಹಿಮೋಗ್ಲೋಬಿನ್ ಕೊರತೆ ಕಾಣ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸುಮಾರು 60% ಮಹಿಳೆಯರು, ಮಹಿಳೆಯರಾಗಿರ್ಬೋದು ಅಡಲಸೆಂಟ್ ಗರ್ಲ್ಸ್ ಆಗಿರ್ಬೋದು, ಅವರು ಅನೇಮೆಯಿಂದ ಬಳಲ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಕ್ಕಂಥದ್ದು. ಅವೇರ್ನೆಸ್ ಅಂದರೆ ಜ್ಞಾನ ಇಲ್ಲ. ಅದಕ್ಕೋಸ್ಕರ ಕಬ್ಬಿಣಾಂಶ ಇರ್ತಕ್ಕಂಥ ಪದಾರ್ಥಗಳು ನಮ್ಮ ಹೆಚ್ಚಿನದಾಗಿ ಸಿರಲೆ ತರಕಾರಿಗಳು ಅಂದರೆ ಸೊಪ್ಪುಗಳು, ದಂಟಿನ ಸೊಪ್ಪಾಗಿರ್ಬೋದು, ಪಾಲಕ್ ಆಗಿರ್ಬೋದು, ಇನ್ನಿತರ ಕರಿಬೇವು ಆಗಿರ್ಬೋದು, ಅದೇ ರೀತಿ ಬೆಲ್ಲ ಆಗಿರ್ಬೋದು. ಬೆಲ್ಲನ ಯಾರು ಯೂಸ್ ಮಾಡ್ತಾ ಇಲ್ಲ ಇವಾಗ, ಎಲ್ಲ ಸಕ್ಕರೆಗೆ ಹೋಗಿತ್ತೀರಿ. ಅದಕ್ಕೋಸ್ಕರ ಬೆಲ್ಲ ಮತ್ತು ಹಸಿ ತರಕಾರಿ ಸೊಪ್ಪುಗಳನ್ನು ತಿಂದಾಗ ಮಾತ್ರ ನಮಗೆ ಹಿಮೋಗ್ಲೋಬಿನ್ ಕೊರತೆಯನ್ನು ನಿವಾರಿಸ್ಬೋದು. ಅದೇ ರೀತಿ ಜೀವಸತ್ವಗಳು, ಜೀವಸತ್ವಗಳು ಅಂದರೆ ಇವು ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಹೇಳ್ತೀವಿ. ಪ್ರೊಟೆಕ್ಟಿವ್ ಫುಡ್ಸ್ ಎಲ್ಲಿ ಯಾವ್ಯಾವು? ಹಣ್ಣು ಮತ್ತು ತರಕಾರಿಗಳು. ಏನು ಪ್ರತಿಯೊಬ್ಬರು ನಾವು ಆ್ಯಪಲ್ಲೆ ತಿನ್ನಿ ಅಂತ ಹೇಳ್ತಲ್ಲ, ಪ್ರತಿನಿತ್ಯ ಯಾವುದಾದ್ರೂ ಒಂದು ಸೀಬೆಕಾಯಿ ಆಗಿರ್ಬೋದು, ಪಪ್ಪಾಯಿ ಇರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಈ ರೀತಿ ನಾವು ಪ್ರತಿನಿತ್ಯ ಒಬ್ಬ ವ್ಯಕ್ತಿ 250-300 ಗ್ರಾಂ ತರಕಾರಿ ತಿನ್ನಲೇಬೇಕು ಒಂದು ದಿವಸಕ್ಕೆ. ಬೆಳಿಗ್ಗೆ ಆದರೂ ಆಯಿತು, ಸಂಜೆ ಆದರೂ ಆಯಿತು, ಇಲ್ಲ ರಾತ್ರಿ ಆದರೂ ಆಯಿತು, 300 ಗ್ರಾಂ ತರಕಾರಿ, 250 ಗ್ರಾಂ ಹಣ್ಣನ್ನ ತಿನ್ನಬೇಕು. ಆಗ ಮಾತ್ರ ನಮಗೆ ಈ ಖನಿಜ ಲವಣಾಂಶಗಳು ನಮ್ಮ ದೇಹಕ್ಕೆ ದೊರಕಿ ನಮ್ಮ ದೇಹಕ್ಕೆ ಬರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು, ಗಾಯಗಳಾಗಿರ್ಬೋದು ವಾಸಿ ಮಾಡಲಿಕ್ಕೆ ಈ ಒಂದು ಪ್ರೊಟೆಕ್ಟಿವ್ ಫುಡ್ಸ್ ಹಣ್ಣು ಮತ್ತು ತರಕಾರಿಗಳು ಬಹಳ ಅತಿ ಮುಖ್ಯ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನನ್ನ ಫೋನ್ ನಂಬರ್ ಈ ರೀತಿ ಇದೆ, 9866660023. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ TB ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? TB ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು TB ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವಾ ಪಾಪ ಬೆನ್ನಾಕೆ ಸಣ್ ಸಣ್ಣ ಕೆಂಪ್ ಕುಳ್ಳೆ ಬಂದೈತೆ. ಮಗೀಗ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸೋ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಅಲ್ಲಿಗೆ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತು ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರೂಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ. ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ. ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಸಿರಿಧಾನ್ಯ ಕೃಷಿಯ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ವೆಂಗಡಾಪುರದ ಕೃಷಿಕ ಎಸ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ವೆಂಗಡಾಪುರ ಗ್ರಾಮದ ಕೃಷಿಕರಾದ ಎಸ್ ಲಿಂಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಲಿಂಗರಾಜ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಲಿಂಗರಾಜ್ ಅವರೇ. ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾನು ಸುಮಾರು 15-18 ವರ್ಷದಿಂದಲೂ ಈ ಕೃಷಿ ಬದುಕಿನಲ್ಲಿ ತೊಡ್ಕೊಂಡಿದ್ದೀವಿ. ಯಾಕೆ ಕೃಷಿ ಬದುಕಿಗೆ ಬರಬೇಕು ಅನಿಸ್ತು ನಿಮಗೆ? ಕೃಷಿ ಬದುಕಿಗೆ ಯಾಕೆ ಬರಬೇಕು ಅಂತಂದರೆ, ನಾವು ಸಹಿತ ಡಿಗ್ರಿಯನ್ನು ಓದಿದ್ವಿ, ಆನಂತರ ಬೇರೆ ಕಡೆ ಕೆಲಸಕ್ಕೆ ನಾವು ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಸಹಿತ ಕೆಲಸ ಸಿಗಲಿಲ್ಲ. ನಮ್ಮ ತಂದೆ ತಾಯಿಯವರು ಸಹಿತ ಅದನ್ನೇ ಕೃಷಿಯನ್ನೇ ಮಾಡ್ತಾಯಿದ್ರು. ಅದರಿಂದ ನಾವು ಕೃಷಿ ಬದುಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು, ಮತ್ತು ಇನ್ನಷ್ಟು ನಾವು ಇದನ್ನು ಅವಲಂಬಿಸಿದರೆ ಒಳ್ಳೆಯ ಉತ್ತಮ ಬೆಳೆಗಳನ್ನು ಬೆಳೆಯೋದ್ರಿಂದ ಉತ್ತಮವಾದ ಜೀವನವನ್ನು ನಡೆಸ್ಬೋದು ಅಂತ ಮತ್ತೆ ನಾವು ಕೃಷಿ ಬದುಕಿಗೆ ಬರೋಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದ್ರೆ ಆಸಕ್ತಿಯಿಂದ ಈ ಕೃಷಿ ಬದುಕಿಗೆ ಬಂದ್ರಿ ಅಂತಂದ್ರೆ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತ ಲಾಭದಾಯಕ. ಲಾಭದಾಯಕ ಹೇಗೆ ಅಂತಂದರೆ, ನಮಗೆ ಕಾಲಕಾಲಕ್ಕೆ ಮತ್ತು ಉತ್ತಮವಾದ ಮಳೆ ಬಂದು ಮತ್ತು ನಮಗೆ ಉತ್ತಮವಾದಂತಹ ಮಾರುಕಟ್ಟೆ ಸೌಲಭ್ಯ ಮತ್ತು ಮಾರ್ಕೆಟ್ನಲ್ಲಿ ಉತ್ತಮವಾದಂಥ ನಮ್ಮ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಕ್ಕಾಗ ಮಾತ್ರ ನಮಗೆ ಅದು ಲಾಭದಾಯಕವೇ ಅನಿಸುತ್ತೆ. ಆದರೆ ಮಳೆ ವೈಪರೀತ್ಯದಿಂದ ಮತ್ತು ಮಳೆಗಾಲ ಕಾಲಕಾಲಕ್ಕೆ ಸರಿಯಾಗಿ ಆಗದೇ ಇದ್ದಾಗ ಮತ್ತು ಮಾರುಕಟ್ಟೆಯಲ್ಲಿ ನಮಗೆ ಉತ್ತಮವಾದಂಥ ಬೆಲೆ ಸಿಗದಂಥ ಸಂದರ್ಭದಲ್ಲಿ ರೈತರಿಗೆ ನಷ್ಟ ಅನುಭವಿಸ್ತಕ್ಕಂಥ ಸಂದರ್ಭ ಇರುತ್ತೆ. ಆದ್ದರಿಂದ ಇದು ನನ್ನ ಮಟ್ಟಿಗೆ ಯಾವತ್ತೂ ಸಹಿತ ನಾನು ನಷ್ಟವನ್ನು ಕೃಷಿಯಲ್ಲಿ ತೊಡಕೊಂಡಿಲ್ಲ, ಅನುಭವಿಸಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಜಮೀನು ಬಂದು ನಮ್ಮದು ಒಂದು 7 ಎಕರೆ ಹತ್ತು ಗುಂಟೆ ಇದೆ. 7 ಎಕರೆ ಹತ್ತು ಗುಂಟಲ್ಲಿ ಒಂದು 2 ಎಕರೆ ತೆಂಗು ಇದೆ, ಇನ್ನು ಉಳಿದಂಥ 5 ಎಕರೆ ಹತ್ತು ಗುಂಟೆ ಜಮೀನು ಬೆದ್ದಿದೆ. ಅದರಲ್ಲಿ ನಾವು ಸಿರಿಧಾನ್ಯ ಮತ್ತು ರಾಗಿ ಇತರೆ ಬೆಳೆಗಳನ್ನು ಬೆಳಿತೀವಿ. ಇನ್ನು ತೆಂಗು ಬಂದು 2 ಎಕರೆ ಇದರಲ್ಲಿ ನಾವು ತೆಂಗನ್ನು ಬೆಳಿತೀವಿ. ತೆಂಗಂದ್ರೆ ಬೆದ್ಲಿಗೆ ಬೆಳೀತಾ ಇದ್ರೆ ನೀರಾವರಿ ಮಾಡ್ಕೊಂಡಿದ್ರು? ತೆಂಗನ್ನ ನೀರಾವರಿ ಆಧಾರಿತ ಮಾಡ್ಕೊಂಡಿದ್ದೀವಿ. ನೀರಾವರಿಯನ್ನು ಕೊಡ್ತೀವಿ, ಮತ್ತೆ ಆಮೇಲೆ ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದು, ಮತ್ತೆ ಬೇಕಾದಂತಹ ಲಘು ಪೋಷಕಾಂಶಗಳನ್ನು ಕೊಡ್ತೀವಿ. ಅದರಿಂದ ನಮಗೆ ಉತ್ತಮವಾದಂತಹ ಇಳುವರಿ ಬರುತ್ತೆ ತೆಂಗಿನಲ್ಲಿ. ಮತ್ತೆ ಇನ್ನು ನಾವು ಜಮೀನಲ್ಲಿ ಅತಿ ಹೆಚ್ಚಿನದಾಗಿ ನಾವು ಸಿರಿಧಾನ್ಯಗಳನ್ನೇ ಬೆಳೆಯೋದು. ಸಿರಿಧಾನ್ಯ ಅಂದರೆ ಸಾವೆಯನ್ನು ಬೆಳಿತೀವಿ, ಮತ್ತು ಅದರ ಜೊತೆಗೆ ಬರಗು ಊದಲನ್ನು ಬೆಳಿತೀವಿ. ಇದರಿಂದಲೂ ಸಹಿತ ನಮಗೆ ಉತ್ತಮವಾದಂಥ ಮಾರುಕಟ್ಟೆ ಸಿಕ್ಕಿದೆ. ಅದರ ಜೊತೆಗೆ ನಮ್ಮಲ್ಲೇ ಒಂದು ಶ್ರೀರಾಮಪುರ ಹೋಬಳಿಯಲ್ಲಿ ದುರ್ಗದ ಸಿರಿ ರೈತ ಉತ್ಪಾದಕ ಕಂಪನಿ ಅಂತ ನಾವು ರೈತರೆಲ್ಲ ಮಾಡ್ಕೊಂಡಿದ್ದೀವಿ. ನಾವು ಅದರಲ್ಲಿ ಸಿರಿಧಾನ್ಯವನ್ನು ತೆಗೆದುಕೊಂಡೋಗಿ ಅಲ್ಲೇ ಮಾರಾಟ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ಬೆಲೆಯನ್ನು ಸಿಗುತ್ತೆ. ಮತ್ತು ಇದರಿಂದ ಸರ್ಕಾರನೂ ಸಹಿತ ನಮಗೆ ಅನುದಾನವನ್ನು ಕೊಡ್ತಾ ಇದೆ. ಏನಪ್ಪ ಅಂದರೆ, ಸಿರಿಧಾನ್ಯ ಪ್ರೋತ್ಸಾಹ ಧನ ಅಂತೇಳಿ ಈಗ ಪ್ರತಿ ವರ್ಷವೂ ಸಹಿತ ಪ್ರತಿ ಎಕರೆಗೆ 4,000 ರೂಪಾಯಿಯನ್ನು ನಮಗೆ ಅಮೌಂಟನ್ನು DBT ಹಣದ ಮುಖಾಂತರ ನಮಗೆ ಜಮಾ ಮಾಡ್ತದೆ. ಇದರಿಂದಲೂ ಸಹಿತ ನಾವು ಸಿರಿಧಾನ್ಯವನ್ನು ಬೆಳೀಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹ ಅಂತ ಕಾಣ್ತೀವಿ. ಅದಲ್ಲದೆ ಮತ್ತು ನಮ್ಮ ಹೊಸದುರ್ಗ ತಾಲೂಕು ಸಿರಿಧಾನ್ಯ ಕಣಜ ಅಂತಲೂ ಸಹಿತ ನಾವು ಕರೀತಾರೆ ಇಡೀ ಕರ್ನಾಟಕದಲ್ಲಿ. ನಿಮ್ಮ ಹೊಸದುರ್ಗ ತಾಲೂಕಲ್ಲೇ ಸಾಕಷ್ಟು ಜನ ದಾಳಿಂಬೆ ಬೆಳೆದು ಭಾಳ ದಾಳಿಂಬೆಗೆ ಹೆಸರುವಾಸಿಯಾಗಿತ್ತು ನಿಮ್ಮ ಹೊಸದುರ್ಗ ತಾಲೂಕು. ನಿಮಗೆ ಈ ಸಿರಿಧಾನ್ಯಗಳ ಕಡೆನೆ ಹೆಚ್ಚು ಒಲವು ಇದೆ, ಈ ಥರ ಏನಾದರೂ ಬೋರ್ಗಿರ್ ಹಾಕ್ಸ್ಬಿಟ್ಟು ಈ ಥರ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಖಂಡಿತ ಇದೆ. ನಾವು ಬೆಳಿಬೇಕು ಅಂತೇಳಿ, ನಾವು ದಾಳಿಂಬೆಯನ್ನು ಬೆಳಿಬೇಕು ಅನ್ನೋಂಥ ಹೊರಟಂಥ ಸಂದರ್ಭದಲ್ಲಿ ಆಗಾಗಲೇ ರೋಗಬಾಧೆ ಜಾಸ್ತಿ ಆಗಿತ್ತು ದಾಳಿಂಬೆಗೆ. ಹಾಗಾಗಿ ನಾವು ಅದನ್ನು ಅವಲಂಬಿಸೋದ್ರಿಂದ ಈ ಕೃಷಿಯಿಂದ ದಾಳಿಂಬೆಯಿಂದ ನಮಗೆ ನಷ್ಟವಾಗುತ್ತೆ ಅಂತ ಎಲ್ಲೋ ಒಂದು ಕಡೆ ಕಂಡುಬಂತು. ಅದರಿಂದ ಆ ತೋಟಗಾರಿಕೆ ಬೆಳೆಯನ್ನು ಬಿಟ್ಟು ನಾವು ತೆಂಗನ್ನು ಮಾಡಿದ್ವಿ. ತೋಟಗಾರಿಕೆ ಬೆಳಿಕೆಯಲ್ಲೇ ತೆಂಗನ್ನು ಮಾಡಿವಿ. ನಾವು ಈ ಏನು 5 ಎಕರೆ ಹತ್ತು ಗುಂಟೆಯಲ್ಲಿ ನಾವು ದಾಳಿಂಬೆ ಬೆಳಿಬೇಕು ಅಂತ ನಾವು ಒಂದು ಮನೋಭಾವ ಇತ್ತು, ಅದನ್ನು ನಾವು ತಳ್ಳಿ ಹಾಕಿ ಸಿರಿಧಾನ್ಯನೇ ಬೆಳೀತಾ ಇದ್ವಿ. ಇದರಿಂದ ತುಂಬ ಅನುಕೂಲನೂ ಆಗಿದೆ ನಮಗೆ. ಈಗ ಸಿರಿಧಾನ್ಯಗಳನ್ನ ನೀವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಳ್ತೀರಾ? ನಾವು ಸಿರಿಧಾನ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರತಿ ವರ್ಷ ಕಟಾವಿನ ನಂತರ ಅದನ್ನು ಮಾಗಿ ಉಳುಮೆ ಮಾಡ್ತೀವಿ. ಒಂದು ಬಾರಿ ಮಾಗಿ ಉಳುಮೆ ಮಾಡಿದ ನಂತರ ಅದು ತುಂಬ ಚೆನ್ನಾಗಿ ಮುಗ್ಗಿರುತ್ತೆ ಮಣ್ಣು. ಆನಂತರ ಮಳೆ ಬಂದಂಥ ಸಂದರ್ಭದಲ್ಲಿ ಮುಂಗಾರಲ್ಲಿ ಅದನ್ನು ಚೆನ್ನಾಗಿ ಬೇಸಾಯ ಕ್ರಮವನ್ನು ಕೈಗೊಂಡು ಅರಗಿ ಕುಂಟೆಯನ್ನು ಇದನ್ನು ಮಾಡಿ ತುಂಬ ಅದ ಮಾಡಿಕೊಂಡು ನಂತರ ಬೀಜವನ್ನು ತೆಗೆದುಕೊಂಡು ಬರ್ತೀವಿ. ಬೀಜವನ್ನು ತೆಗೆದುಕೊಂಡು ಬೀಜ ನಮಗೆ ಪ್ರತಿ ಸರಿ ನಾವೇ ತೆಗೆದಿಟ್ಕೊಂತಿದ್ವಿ. ಆದರೆ ಈ ಸರಿ ನಮಗೆ ಸರ್ಕಾರದ ವತಿಯಿಂದ ವತಿಯಿಂದ ಕೃಷಿ ಇಲಾಖೆಯಲ್ಲಿ NFSM ಅಂತಕ್ಕಂಥ ಈ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಈ ಒಂದು ಬೀಜವನ್ನು ಕೊಟ್ಟರು ಮತ್ತು ಗೊಬ್ಬರವನ್ನು ಕೊಟ್ಟರು. ಅವನ ಬೀಜೋಪಚಾರ ಮಾಡಿ ಅದನ್ನು ಬಿತ್ತನೆ ಮಾಡಿವಿ. ಅದರಿಂದ ತುಂಬ ಒಳ್ಳೆಯಾದಂಥ ಒಂದು ಇಳುವರಿನೂ ಬಂತು ನಮಗೆ. ಕೃಷಿ ಇಲಾಖೆಯಿಂದ ಯಾವ್ಯಾವ ಥರ ಬೀಜಗಳು ಕೊಟ್ಟರು ನಿಮಗೆ? ನಮಗೆ ಸಿರಿಧಾನ್ಯದ ಎಲ್ಲ ಥರದ ಬೀಜಗಳನ್ನು ಕೊಟ್ಟರು. ಸಾವೆಯನ್ನು ಕೊಟ್ಟಿದ್ದರು, ಆರ್ಕವನ್ನು ಕೊಟ್ಟಿದ್ದರು, ಊದಲನ್ನು ಕೊಟ್ಟಿದ್ದರು, ಬರಗನ್ನು ಕೊಟ್ಟಿದ್ದರು, ಈ ಎಲ್ಲ ಬೀಜಗಳನ್ನು ಕೊಟ್ಟಿದ್ದರು. ಅಂದರೆ ಆಸಕ್ತಿ ಇರತಕ್ಕಂಥ ರೈತರು ಯಾವ್ಯಾವುದಕ್ಕೆ ನೋಂದಣಿ ಮಾಡಿಕೊಂಡು ನಮಗೆ ಆರ್ಕ ಬೇಕಂದ್ರು ಆರ್ಕ, ಊದಲು ಬೇಕಂದ್ರೂ ಊದಲು, ಬರಗು ಬೇಕಂದ್ರೂ ಬರಗು, ಈ ಥರದ ಅವ್ರಿಗೆ ಬೇಕಾದಂಥ ಚೆನ್ನಾಗಿ ಬರ್ತಕ್ಕಂಥ ಬೀಜಗಳನ್ನು ತಕ್ಕೊಂಡ್ರು ಅವರು. ಕೆಲವು ಸಾರಿ ನಿಮ್ಮ ತಂದೆ ನಿಮ್ಮ ತಾತಾರೆಲ್ಲ ತಾವೇ ಬೆಳೆದಂಥ ಉತ್ತಮ ಗುಣಮಟ್ಟದ ಬೀಜಗಳನ್ನು ಅವರೇ ಕ್ರೋಢೀಕರಿಸಿ ಶೇಖರಣೆ ಮಾಡಿಟ್ಕೊಂಡು ಮುಂದಿನ ವರ್ಷಕ್ಕೆ ಅವನ್ನ ಬಿತ್ತನೆ ಮಾಡ್ತಾಯಿದ್ರು. ಈಗೆಲ್ಲ ಕೃಷಿ ಇಲಾಖೆಯಿಂದ ಕೊಡ್ತಿದ್ದಾರೆ. ನೀವು ಏನಾದರೂ ಈ ಥರ ಉತ್ತಮ ಗುಣಮಟ್ಟದ ಬೀಜಗಳನ್ನ ಈ ಶೇಖರಣೆ ಮಾಡಿ ಈಗಲೂ ಉಪಯೋಗಿಸ್ತೀರಾ? ಅದರಿಂದ ಏನಾದರೂ ಖರ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಅನಿಸುತ್ತೆ ನಿಮಗೆ? ಬೇರೆ ಬೀಜಗಳು ನಾವು ಕೃಷಿ ಇಲಾಖೆಯಿಂದ ತಗೋಬೇಕಂದ್ರೂ ದುಡ್ಡು ಕೊಟ್ಟೆ ತರಬೇಕು, ನೀವೇ ಸ್ವತಃ ಬೀಜಗಳು ತೆಗೆದುಕೊಂಡಾಗ ಅವಾಗ ಖರ್ಚು ಕಡಿಮೆ ಆಗುತ್ತೆ. ಖಂಡಿತ ಖಂಡಿತ. ಇದು ಯಾಕೆಂತಂದರೆ ನಾವು ಪ್ರತಿ ವರ್ಷ ಒಳ್ಳೆ ಬೀಜಗಳನ್ನು ಜೊಳ್ಳು ಬೀಜಗಳನ್ನು ಬರ್ತಕ್ಕಂಥದ್ದನ್ನು ತೆಗೆದು ಬೇರ್ಪಡಿಸಿ ಉತ್ತಮವಾದಂಥ ಗಟ್ಟಿಯಾದಂಥ ಸದೃಢವಾದಂಥ ಬೀಜಗಳನ್ನು ಸಂಗ್ರಹಣೆ ಮಾಡ್ಕೊಂಡಿಟ್ಕೊಂಡು ಅವನ್ನೇ ನಾವು ಬೀಜವನ್ನು ಮಾಡ್ತಿದ್ವಿ. ಅದೇ ನಮಗೆ ಬೀಜೋತ್ಪಾದನೆ. ಅಂದರೆ ನಮಗೆ ಪ್ರತಿ ಸರಿನೂ ಸಹಿತ ನಾವು ದುಡ್ಡು ಕೊಟ್ಟು ತೆಗೆದುಕೊಳ್ಳೋಕ್ಕಾಗಲಿ. ಈ ಬಾರಿ ಏನೋ ಒಂದು ಸ್ಕೀಮ್ ಯೋಜನೆ ಅಡಿಯಲ್ಲಿ ನಮಗೆ ಕೊಟ್ಟರು, ಆದರೆ ನಾವು ಪ್ರತಿ ಸರಿನೂ ಸಹಿತ ಅದೇ ಥರ ಬೀಜನ ಮಾಡ್ಕೊಂತ ಬರ್ತಾ ಇರ್ತೀವಿ. ಸಿರಿಧಾನ್ಯಗಳು ಆರ್ಕ, ಊದಲು, ನವಣೆ ಇವೆಲ್ಲ ಇದ್ದಾವೆ. ನೀವು ಯಾವ್ಯಾವ ಸಿರಿಧಾನ್ಯಗಳನ್ನು ಬೆಳೀತೀರಾ ಮುಖ್ಯವಾಗಿ? ನಾವು ಸಿರಿಧಾನ್ಯದಲ್ಲಿ ಪ್ರಮುಖವಾಗಿ ಬೆಳೆದಿರತಕ್ಕಂಥದ್ದು ಅಂತಂದರೆ ಊದಲನ್ನು ಬೆಳೆದೀನಿ, ಬರಗನ್ನು ಬೆಳೆದೀನಿ, ಸಾವೆಯನ್ನು ಬೆಳೆದೀನಿ. ಈ ಮೂರು ಥರದ ಸಿರಿಧಾನ್ಯಗಳನ್ನು ನಾವು ಬೆಳೆದೀನಿ. ಇನ್ನು ರಾಗಿ ನಾವು ಬೆಳೆದೇ ಬೆಳಿತೀವಿ, ಅದನ್ನು ಆಹಾರಕ್ಕಾಗಿ ಉತ್ಪಾದನೆಗಾಗಿ ಬೆಳಿತೀವಿ. ಅದ್ರ ಜೊತೆಗೆ ನಾವು ಸಹಿತ ಈ ಸಿರಿಧಾನ್ಯವನ್ನು ಉಪಯೋಗ ಮಾಡ್ತೀವಿ. ಸಿರಿಧಾನ್ಯವನ್ನು ಉಪಯೋಗ ಮಾಡೋದ್ರಿಂದ ಅದರಲ್ಲಿ ನಾರಿನ ಅಂಶ ಇರುತ್ತೆ ಮತ್ತು ಉತ್ತಮವಾದ ಪೋಷಕಾಂಶಗಳಿರುತ್ತೆ. ನಮ್ಮ ಆರೋಗ್ಯ ಮತ್ತು ಆಯುಷಿಗೂ ಸಹಿತ ಹೆಚ್ಚಿನ ಪರಿಣಾಮಕಾರಿಯಾದಂಥ ಕೆಲಸವನ್ನು ಮಾಡುತ್ತೆ. ನಾವು ಉಪಯೋಗಿಸೋದ್ರ ಜೊತೆಗೆ ನಾವು ಮತ್ತೆ ಹೆಚ್ಚಿಗೆ ಬೆಳೆದಂಥದ್ದನ್ನು ನಾವು ಮಾರಾಟ ಮಾಡಲಿಕ್ಕೆ ಮತ್ತು ಆದಾಯದ ಪ್ರಮಾಣವನ್ನು ಮೂಲವನ್ನು ಮಾಡ್ಕೊಳ್ಳಿಕ್ಕೂ ಮಾಡ್ತೀವಿ ನಾವು. ಈಗ ಅಂದರೆ ಮುಂಗಾರಲ್ಲಿ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತೀರ? ಮುಂಗಾರಲ್ಲಿ ನಾವು ಮುಂಗಾರು ಮಳೆ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ನಾವು ಭರಣಿ ಮಳೆಗೆ ಬಿತ್ತನೆ ಮಾಡಿಬಿಡ್ತೀವಿ. ಬರಣಿ ಮಳೆಗೆ ಬಿತ್ತನೆ ಮಾಡಿ ಎರಡು ತಿಂಗಳು ಎರಡೂವರೆ ತಿಂಗಳ ಅವಧಿಯಲ್ಲಿ ನಮಗೆ ಕಟಾವು ಬಂದುಬಿಡುತ್ತೆ. ನಂತರ ಮತ್ತೆ ಇನ್ನೊಮ್ಮೆ ಮತ್ತೆ ಹಿಂಗಾರು ಬೆಳೆಯಲು ಸಹಿತ ಅದನ್ನು ಪೂರ್ವ ಮುಂಗಾರಿನಲ್ಲೂ ಬೆಳಿತೀವಿ. ಮತ್ತೆ ಮುಂಗಾರು ಬೆಳೆಯಾಗೂ ಮತ್ತೆ ಇನ್ನೊಮ್ಮೆನೂ ಬೆಳಿತೀವಿ ನಾವು. ಅದನ್ನು ವರ್ಷಕ್ಕೆ ಎರಡು ಬಾರಿ ಸಿರಿಧಾನ್ಯವನ್ನು ನಾವು ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಇದು ಬಿತ್ತನೆ ಕ್ರಮ ಅಂದರೆ ಎಲ್ಲ ಎತ್ತಿನ ಸೆಡ್ಡೆಯಿಂದ ಬಿತ್ತನೆ ಮಾಡ್ತಾರೆ ಅಥವಾ ಇವಕ್ಕೂ ಏನಾದರೂ ಟ್ಯಾಕ್ಟ್ರಿಯಿಂದ ಬಿತ್ತನೆ ಮಾಡೋ ಅವಕಾಶಗಳಿದ್ದಾವೆ? ಟ್ಯಾಕ್ಟ್ರಿಯಿಂದಲೂ ಬಿತ್ತನೆ ಮಾಡ್ತಕ್ಕಂಥ ಅವಕಾಶ ಇದೆ. ಈಗಾಗಲೇ ಈ ದನಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ನಾವು ಸಹಿತ ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡ್ತೀವಿ, ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡಿ ಬಿತ್ತನೆ ಮಾಡ್ತೀವಿ. ಮತ್ತು ನಮಗೆ ಅದ್ರ ಜೊತೆಗೇನೆ ನಮ್ಮ ಭಾಗದ ರೈತರಿಗೆ ಇದು ರೈತ ಉತ್ಪಾದಕ ಕಂಪನಿಯಲ್ಲಿರ್ಬೋದು ಮತ್ತು ಕೃಷಿ ಯಂತ್ರಧಾರೆಯಲ್ಲಿರ್ಬೋದು, ಅಲ್ಲಿ ನಮಗೆ ಬಿತ್ತನೆ ಯಂತ್ರಗಳು ಸಿಗ್ತವೆ. ಬಾಡಿಗೆ ಆಧಾರಿತವಾಗಿ ತಂದು ಅವನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸ್ಕೊತೀವಿ. ಕಡಿಮೆ ದರದಲ್ಲಿ, ಕಡಿಮೆ ರಿಯಾಯಿತಿ ದರದಲ್ಲಿ ನಮಗೆ ಅದು ಸಿಗ್ತದೆ. ಈಗ ಬೇರೆ ಶೇಂಗಾ, ಮೆಕ್ಕೆಜೋಳ ಈ ಥರ ಆದರೆ ದೊಡ್ಡ ಬೀಜಗಳು ಚೆನ್ನಾಗಿ ಬಿತ್ತನೆ ಕ್ರಮ ಅನುಸರಿಸ್ಬೋದು ಟ್ಯಾಕ್ಟ್ರಿಯಿಂದ. ಇವು ತುಂಬ ಚಿಕ್ಕ ಕಾಳ ಇರೋದ್ರಿಂದ ಬಿತ್ತನೆ ಕ್ರಮ ಎಲ್ಲ ಚೆನ್ನಾಗಿರುತ್ತೆ. ಬಿತ್ತನೆ ಕ್ರಮ ಅದರಲ್ಲಿ ನಾವು ಅದು ಇಂತಿಷ್ಟು ಅಂತ ಹೇಳ್ಬಿಟ್ಟು ಅದನ್ನು ಪಾಯಿಂಟ್ ಸೆಟ್ ಮಾಡ್ಕೊತಾರೆ. ಆ ಪಾಯಿಂಟ್ ಸೆಟ್ ಮಾಡ್ಕೊಂಡ್ರೆ ಅಷ್ಟು ಪ್ರಮಾಣದಲ್ಲಿ ಅದು ಬೀಜ ಬಿತ್ತನೆ ಆಗ್ತಾ ಹೋಗ್ತದೆ, ಅದೇನು ತೊಂದರೆ ಇಲ್ಲ. ಈ ಬಿತ್ತನೆ ಸಮಯದಲ್ಲಿ ಏನಾದರೂ ರಾಸಾಯನಿಕ ಗೊಬ್ಬರ ಮತ್ತು ಬಿತ್ತನೆಗೆ ಮುಂಚೆ ಏನಾದರೂ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಸೇರಿಸೋದು ಇವೆಲ್ಲ ಕ್ರಮಗಳೇನಾದರೂ ಅನುಸರಿಸ್ತಾರೆ? ನಾವು ಖಂಡಿತ ನಾವು ರಾಸಾಯನಿಕ ಗೊಬ್ಬರವನ್ನು ಇದುವರೆಗೂ ಬಳಸಿಲ್ಲ, ಬಳಸೋದೂ ಇಲ್ಲ. ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಏನು ಆಹಾರ ಉತ್ಪಾದನೆ ಅಷ್ಟೊಂದು ಸದೃಢವಾಗಿರಲ್ಲ, ಮತ್ತು ಏನು ಆಹಾರ ಬೆಳೆದಂಥ ಆಹಾರ ಜನಗಳಿಗೆ ಆಹಾರವಾಗಿ ಕೊಟ್ಟರೆ ಅದು ಅಂಥ ಉತ್ಕೃಷ್ಟವಾದ ಆಹಾರ ಅಲ್ಲ ಅನ್ನೋ ಉದ್ದೇಶದಿಂದ ನಾವು ಸಾವಯವ ಕೃಷಿಯನ್ನೇ ಅವಲಂಬಿಸಿದ್ವಿ. ಸಾವಯವ ಕೃಷಿಯನ್ನು ಅವಲಂಬಿಸಿ ನಮ್ಮಲ್ಲಿ ಎರೆಹುಳು ತೊಟ್ಟಿ ಇದೆ, ಎರೆಹುಳು ತೊಟ್ಟಿಯಲ್ಲಿ ಗೊಬ್ಬರವನ್ನು ಮಾಡ್ಕೊಳ್ತೀವಿ, ಅದೇ ಗೊಬ್ಬರ ಮಾಡ್ತೀವಿ. ಮತ್ತು ಜೊತೆಗೆ ನಾವು ಬಿತ್ತನೆಗಿನ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಎಲ್ಲ ಎರಚಿಬಿಟ್ಟು ಅದನ್ನು ಅದ ಮಾಡಿಕೊಂಡು ನಂತರ ಬಿತ್ತನೆ ಮಾಡ್ತೀವಿ. ನಾವು ಎರೆಹುಳು ಗೊಬ್ಬರದ್ದು ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಜೈವಿಕ ಔಷಧಿಗಳನ್ನು ಸಿಂಪಡಿಸಿ ಮಾತ್ರ ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಾಕಷ್ಟು ಜನ ರೈತರನ್ನ ನಾವು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ಸರ್ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ಬೆಳೆ ಇಳುವರಿ ಬರ್ಲಿಕ್ಕೆ ಸಾಧ್ಯ, ಮತ್ತು ಸಾಕಷ್ಟು ಕೀಟರೋಗ ಬಂದಾಗ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಮಾತ್ರ ನಾವು ಬೆಳೆ ತಾಣಲಿಕ್ಕೆ ಸಾಧ್ಯ ಅಂತಾರೆ. ಅಂಥದ್ರಲ್ಲಿ ಇವು ಸಾವಯವ ಕೃಷಿಯಿಂದ ಕೃಷಿ ಮಾಡ್ತಾಯಿದ್ರೆ ಇದು ಲಾಭದಾಯಕವಾಗಿ ಚೆನ್ನಾಗಿ ಇಳುವರಿ ಬರ್ತಾ ಇದೆ? ಹೌದು, ಏಕೆಂದರೆ ಈ ದೇಶದಲ್ಲಿ ಹಸಿರು ಕ್ರಾಂತಿ ಆದ ನಂತರ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಈಗಾಗಲೇ ಭೂಮಿ ಕೆಟ್ಟೋಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಅದು ರಾಸಾಯನಿಕ ಗೊಬ್ಬರಕ್ಕೆ ಹೊಂದಾಣಿಕೆ ಆಗಿರೋದ್ರಿಂದ ಮತ್ತೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟು ಬೆಳೀಲಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅದು ಇಳುವರಿ ಕಡಿಮೆ ಬರುತ್ತಂಥ ಸಹಜ. ಸರಿ, ನಾವು ವ್ಯವಸಾಯ ಕ್ರಮವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ರಾಸಾಯನಿಕವನ್ನು ನಮ್ಮ ತಂದೆಯವರು ಎಲ್ಲರೂ ಬಳಸ್ತಾ ಇದ್ದರು. ನಾನು ಅದನ್ನು ಏನಾರು ಮಾಡಿ ಬೇರ್ಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾನು ರಾಸಾಯನಿಕ ಗೊಬ್ಬರವನ್ನು ತ್ಯಜಿಸಿ ಸಾವಯವ ಗೊಬ್ಬರದತ್ತ ಬಂದು ಸಾವಯವ ಗೊಬ್ಬರವನ್ನು ಮಾಡ್ತಾ ಬಂದೆ. ಪ್ರತಿ ವರ್ಷ ಒಂದು ವರ್ಷ ನಮಗೆ ಇಳುವರಿ ಕಡಿಮೆ ಬಂತು, ತದನಂತರ ಇನ್ನೊಂದು ವರ್ಷ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಬಂತು, ಇನ್ನು 3 ವರ್ಷ ಆದ ನಂತರ ಇನ್ನು 4 ವರ್ಷದ ನಂತರ ತುಂಬ ತುಂಬ ಚೆನ್ನಾಗಿ ಅದು ಭೂಮಿ ಸಟ್ಟಾಗಿದ್ದರಿಂದ ಉತ್ತಮವಾಗಿದೆ, ಬೆಳೆನೇ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಈ ಸಿರಿಧಾನ್ಯದಲ್ಲಿ ಈ ಅಂತರ್ಬೇಸಾಯ ಅಂದರೆ ಎಡೆಕುಂಟೆ ಅವನ್ನೆಲ್ಲ ಎಷ್ಟು ದಿನದಲ್ಲಿ ಹೊಡಿತೀರಾ, ಏನೇನು ಕ್ರಮಗಳು ಅನುಸರಿಸಿದ್ರೆ ಒಳ್ಳೆ ಇಳುವರಿ ಪಡ್ಕೋಬೋದಂತೀರಿ? ನಾವು ಸಿರಿಧಾನ್ಯವನ್ನು ಬಿತ್ತನೆ ಮಾಡೋದಂದ್ರೆ ಸಾಲು ಬಿತ್ತನೆಯನ್ನು ಮಾಡ್ತೀವಿ. ಸಾಲು ಬಿತ್ತನೆಯನ್ನು ಮಾಡಿದಂತರ ಅದರಲ್ಲಿ ಕಳೆ ಬರ್ತದೆ. ಕಳೆ ಬರೋದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಎತ್ತಿನ ಬೇಸಾಯದಲ್ಲಿ ಅದನ್ನು ಎಡೆಕುಂಟೆ ಮಾಡಿ ಎಡೆಕುಂಟೆಯಲ್ಲಿ ಅದು ಕಳೆಯನ್ನು ಕಳಿತೀವಿ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಕಳೆ ಇದ್ದರೆ ಮತ್ತು ಆಳುಗಳನ್ನು ತೆಗೆದುಕೊಂಡೋಗಿ ಆಳುಗಳಿಂದಲೂ ಸಹಿತ ಆ ಕಳೆಯನ್ನು ತೆಗೆಸಿ ಬೆಳೆಯನ್ನು ಚೆನ್ನಾಗಿ ಬರುವಂತೆ ನೋಡ್ಕೊಳ್ತೀವಿ. ಈಗ ಯಾವುದೇ ಬೆಳೆ ಬೆಳೆದ್ರೂ ರೈತರು ಈ ಕೀಟ ರೋಗದ ಬಾಧೆ ಸರ್ವೇ ಸಾಮಾನ್ಯವಾಗಿ ಕಂಡೇ ಕಾಣುತ್ತೆ. ಈ ಸಿರಿಧಾನ್ಯಗಳಿಗೆ ಏನಾದರೂ ಕೀಟ ರೋಗದ ಬಾಧೆಗಳು ಕಾಣ ಸಾಧ್ಯತೆ ಇದೆಯಾ? ಖಂಡಿತ ಅಲ್ಲ, ಸಿರಿಧಾನ್ಯಗಳಿಗೆ ನಾನು ನೋಡಿದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಅಂಥ ಕೀಟಬಾಧೆ ಬರೋದಿಲ್ಲ. ಮತ್ತು ಇದು ಕಟಾವಿಗೆ ಬರಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ಇದು ಕಟಾವಿಗೆ ಬರಬೇಕಂದ್ರೆ 2.5 ತಿಂಗಳು 3 ತಿಂಗಳಲ್ಲಿ ಸಿರಿಧಾನ್ಯ ಕಟಾವಿಗೆ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ಕಟಾವಿನ ಕ್ರಮಗಳಂದ್ರೆ ಯಾವ ರೀತಿ ಅನುಸರಿಸ್ತಾರೆ? ಈಗ ಕೂಲರ್ನ ಕರ್ಕೊಂಡೋಗಿ ಕೊಯ್ದು ಒಕ್ಕಣೆ ಮಾಡೋಂಥ ಪದ್ಧತಿ ಒಂಥರ ಇದೆ, ಈಗೆಲ್ಲ ಯಂತ್ರಗಳಿಂದ ಕಟಾವು ಮಾಡ್ತಾರೆ, ನೀವು ಯಾವ ಥರ ಮಾಡ್ತಾರೆ? ನಾವು ಯಂತ್ರಗಳಿಂದಲೇ ಕಟಾವು ಮಾಡೋದು, ಈಗ ಲೇಬರ್ಗಳು ಸಿಕ್ಕೋದಿಲ್ಲ, ಹಾಗಾಗಿ ನಾವು ಯಂತ್ರಗಳಿಂದಲೇ ಕಟಾವು ಮಾಡುವಂಥ ಪದ್ಧತಿಯನ್ನು ಮಾಡ್ತೀವಿ. ಸಮಯಕ್ಕೆ ಸರಿಯಾಗಿ ಯಂತ್ರಗಳೆಲ್ಲ ಸಿಗ್ತಾವ? ಸಿಗ್ತವೆ, ಖಂಡಿತ ಸಿಗ್ತವೆ. ಯಂತ್ರಗಳು ಈಗ ಖಾಸಗಿಯಾಗೂ ಸಿಗ್ತವೆ, ಮತ್ತು ಕೃಷಿ ಯಂತ್ರದಲ್ಲೂ ನಮಗೆ ಸಿಗ್ತವೆ. ಯಾವುದಾದ್ರೂ ಅಂಥ ಸಂದರ್ಭದಲ್ಲಿ ನೋಡ್ಕೊಂಡು ನಮಗೆ ಯಾವ್ದು ಬಿಡುವಿರುತ್ತೋ ಅದನ್ನ ಕರ್ಕೊಂಡೋಗಿ ಕಟಾವು ಮಾಡಿಸ್ತೀವಿ. ಅಂದ್ರೆ ಬಾಡಿಗೆ ಯಾವ ರೀತಿ ಕೊಡ್ಬೇಕಾಗತ್ತೆ? ಈಗ ಎಕರೆಗೆ ಇಷ್ಟಂತನ ಗಂಟೆಗೆ ಇಷ್ಟಂತನ ಹೆಂಗೆ ಅದು? ಒಂದು ಕಟಾವು ಮಿಷಿನ್ ಬಂದು ಪ್ರತಿ ಗಂಟೆಗೆ 2600 ರಿಂದ 2700 ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ ಒಂದು ಕಟಾವು ಯಂತ್ರದಲ್ಲಿ. ಅಂದ್ರೆ ಅದು ಪೂರ್ತಿ ಮಾಗಿದ್ಮೇಲೆ ನೀವು ಕಟಾವು ಮಾಡೋದ್ರಿಂದ ಒಂದೇ ಸಲ ಕಾಳಾಗಿ ಬೇರ್ಪಟ್ಟಾಗಿ ಬರುತ್ತೋ, ಅಲ್ಲಿ ಕಟಾವು ಮಾಡಿ ಮತ್ತೆ ನಾವು ಏನಾದರೂ ಕಣಕ್ಕೆ ತಗೊಂಡೋಗಿ ಒಕ್ಕಣೆ ಮಾಡ್ಬೇಕಾದಂತ ಸಮಸ್ಯೆ ಇರುತ್ತೆ? ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಹಸಿ ಇದ್ರೆ ತೆನೆ ಹಸಿ ಇದ್ದಂತ ಸಂದರ್ಭದಲ್ಲಿ ಏನಾದ್ರೆ ಕಟಾವು ಮಾಡ್ಲಿಕ್ಕೆ ಹೋದರೆ ಹಸಿ ಇದ್ದಂತ ಸಂದರ್ಭದಲ್ಲಿ ಕಟಾವು ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಅಂದ್ರೆ ಕಾಳುಗಳು ಸರಿಯಾಗಿ ಬರೋದಿಲ್ಲ. ಒಳ್ಳೆ ಮಾಗಿ ಚೆನ್ನಾಗಿ ಒಣಗಿದಂತ ಸಂದರ್ಭದಲ್ಲಿ ನಾವು ಕಟಾವು ಮಿಷಿನ್ ಅಂತ ಕಟಾವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಕಾಳು, ಏನು ಸಮಸ್ಯೆ ಇರೋದಿಲ್ಲ. ಕಟಾವು ಆದ ನಂತರ ಒಕ್ಕಣೆ ಆದ ನಂತರ ಇದನ್ನೆಲ್ಲ ಮಾರಾಟ ಅಂದರೆ ಮಾರುಕಟ್ಟೆ ಎಲ್ಲಿ ಮಾರಾಟ ಮಾಡ್ತೀರಾ? ನಾವು ಇದುವರೆಗೂ ಮಾರ್ಕೆಟಲ್ಲೇ ಮಾರಾಟ ಮಾಡ್ತಿದ್ವಿ. ತೆಗೆದುಕೊಂಡೆ ಮಾರ್ಕೆಟಲ್ಲೇ ದಲ್ಲಾಳಿಗಳ ಹಾವಳಿಯಿಂದ ಏನಾಗ್ತಿತ್ತು ಅಂತಂದರೆ ಅಲ್ಲಿ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇರಲಿಲ್ಲ. ಈಗೇನಾಗಿದೆ ಅಂದರೆ ನಮಗೆ ವಸ್ತ್ರಗತಾಳ ಶ್ರೀರಾಮಪುರ ಹೋಬಳಿಯಲ್ಲಿ ನಮಗೆ ದುರ್ಗದ ಸಿರಿ ರೈತ ಉತ್ಪಾದಕ ಕಂಪನಿ ಅಂತ ನಮಗೆ ಅಲ್ಲಿ ಸ್ಥಾಪನೆ ಮಾಡಿದರೆ ನಾವು ಸಹಿತ ಅದಕ್ಕೆ ಷೇರನ್ನು ತೊಡಗಿಸಿದ್ವಿ. ನಾವು ಷೇರುದಾರರು ತೊಡಗಿಸಿದ್ರೆ ಷೇರುದಾರರು ಎಲ್ಲರಿಗೂ ತಗೊಂಡೋಗಿ ನಾವು ಅಲ್ಲಿ ಕಾಳುಗಳನ್ನು ಮಾರಾಟ ಮಾಡೋದ್ರಿಂದ ನಮ್ಮ ಸಿರಿಧಾನ್ಯವನ್ನು ಮಾಡೋದ್ರಿಂದ ನಮಗೆ ಅಲ್ಲಿ ಹೆಚ್ಚಿನ ಬೆಲೆ ಸಿಗ್ತದೆ, ಬೇರೆ ಮಾರ್ಕೆಟ್ಗಿನಲ್ಲೂ ಉತ್ತಮವಾದಂಥ ಬೆಲೆ ಸಿಗ್ತದೆ. ಇಳುವರಿ ಎಲ್ಲ ಯಾವ ರೀತಿ ಬರುತ್ತೆ ಎಕರೆಗೆ ನಿಮಗೆ? ಇಳುವರಿ ಎಕರೆಗೆ ಸಿರಿಧಾನ್ಯ 8 ರಿಂದ 9 ಚೀಲದವರೆಗೂ ನಮಗೆ ಇಳುವರಿ ಬರ್ತದೆ. ಇಳುವರಿ ಬರ್ತದೆ ಅಂದ್ರೆ ಒಂದು ಚೀಲ ಎಷ್ಟು ಕೆಜಿ ತೂಕ ಬರುತ್ತೆ? ಒಂದು ಚೀಲ 1 ಕ್ವಿಂಟಲ್ ಬರ್ತಿದ್ದು. 1 ಕ್ವಿಂಟಲ್, 1 ಕ್ವಿಂಟಲ್ 10 ಕೆಜಿ, 1 ಕ್ವಿಂಟಲ್ 5 ಕೆಜಿ ಬರ್ತದೆ. ಅಂದ್ರೆ ಒಂದು 8 ರಿಂದ 10 ಕ್ವಿಂಟಲ್ ಇಳುವರಿ ಬರ್ತಾ ಇದೆ. ಬರುತ್ತೆ. ಈಗ ನೀವು ರೈತ ಉತ್ಪಾದಕ ಕಂಪನಿಲಿ ಮಾರಾಟ ಮಾಡಿದಾಗ ಏನ್ ರೇಟ್ ಸಿಗ್ತಾ ಇದೆ ಒಂದು ಕ್ವಿಂಟಲ್? ನಾವು ಮೊದಲು ಎಲ್ಲ ಮಾರಾಟ ಮಾಡ್ತಿದ್ವಲ್ಲ ಮಾರ್ಕೆಟಲ್ಲಿ, ಈಗ ಆಗ ಅವ್ರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟಲ್ಲಿ ದರಕ್ಕಿನ್ನಲೂ ಹೆಚ್ಚಿನ ಲಾಭವನ್ನು. ಅಂದ್ರೆ ನಾವು ಷೇರ್ದಾರ ಆಗಿರ್ತಕ್ಕಂಥ ಮಾರ್ಕೆಟಲ್ಲಿ ಈಗ 4,500 ರೂಪಾಯಿ 600 ರೂಪಾಯಿ ನಡೀತಾ ಇದೆ ಮಾರ್ಕೆಟಲ್ಲಿ. ರೈತ ಉತ್ಪಾದಕ ಕಂಪನಿಯಲ್ಲಿ ನಾವು ತೆಗೆದುಕೊಂಡೋದ್ರೆ ನಮ್ಮ ಬೆಳೆಯನ್ನು ಅಲ್ಲಿಗಿನ್ನ 200 ಅಥವಾ 300 ರೂಪಾಯಿ ನಮಗೆ ಜಾಸ್ತಿಯನ್ನು ಕೊಡ್ತಾರೆ ರೈತ ಉತ್ಪಾದಕ ಕಂಪನಿಯಲ್ಲಿ. ಈಗ ಕೆಲವರು ರೈತರು ಹೇಳ್ತಿರ್ತಾರೆ ನಾವು ಈ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡಿ, ಅಂದರೆ ಈಗ ನವಣೆ ಮಾರೋ ಬದಲು ನವಣೆ ಅಕ್ಕಿ ಮಾರಿ ಪ್ಯಾಕೆಟ್ ಮಾರಿ ಮಾಡಿದಾಗ ಒಳ್ಳೆ ಬೆಲೆ ಸಿಗುತ್ತೆ ಅಂತ, ನೀವು ಈ ಥರ ಏನು ಮೌಲ್ಯವರ್ಧನೆ ಮಾಡೋ ಕಡೆ ಏನು ಆಸಕ್ತಿ ತೋರಿಸ್ತಾ ಇಲ್ಲ? ಖಂಡಿತ ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ, ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಸೆಸ್ ಮಿಲ್ಗಳು ಬೇಕಾಗ್ತದೆ, ಅದೆಲ್ಲ ಹೆಚ್ಚಿಗೆ ಹಣವನ್ನು ತೊಡಗಿಸಿ ಅಂಥವೆಲ್ಲ ಮಾಡಬೇಕಾಗ್ತದೆ. ಆದರೆ ನಾವು ಪ್ರೋಸೆಸ್ ಮಾಡಿ ಮಾರೋದ್ರಿಂದ ಉತ್ತಮವಾದ ಬೆಲೆ ಸಿಗ್ತದೆ. ಈಗ ಕಾಳುಗಳನ್ನು ನಾವು ಡೈರೆಕ್ಟಾಗಿ ಮಾರಾಟ ಮಾಡೋದ್ರಿಂದ ನಮಗೆ ಕಡಿಮೆ ಬೆಲೆ ಸಿಗ್ತದೆ. ಅದನ್ನು ನಾವು ಪ್ರೋಸೆಸ್ ಮಾಡಿ ಮಾರಾಟ ಮಾಡಿದಾಗ ಇನ್ನೂ ಹೆಚ್ಚಿನ ಮೌಲ್ಯವರ್ಧನೆ, ಅಂದರೆ ಅದನ್ನು ಸಿರಿಧಾನ್ಯದಿಂದ ನಾವು ಹಪ್ಪಳ ಇರ್ಬೋದು, ಚಕ್ಲಿ ಇರ್ಬೋದು, ಕೊಡಬಳೆ ಇರ್ಬೋದು, ಏನಾದರೂ ಮೌಲ್ಯವರ್ಧನೆ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಬೆಲೆ ಸಿಗುತ್ತೆ. ಆದರೆ ಅಂತಹ ಒಂದು ಸೌಲಭ್ಯಗಳು ಇನ್ನೂ ದೊರೆತಿಲ್ಲ. ಅಂಥ ಸೌಲಭ್ಯಗಳನ್ನು ನಾವು ಈಗ ಸರ್ಕಾರ ಏನಾದರೂ ನಮಗೆ ಆ ನಿಟ್ಟಲ್ಲಿ ಮಾಡಿಕೊಟ್ರೆ ನಾವು ಅದನ್ನು ಪ್ರೋಸೆಸ್ ಮಾಡಲಿ, ಮಾರಾಟ ಮಾಡಲಿಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಂತ ನಮ್ಮ ರೈತರ ಪರವಾಗಿ ಮನವಿಯನ್ನು ಮಾಡ್ತೀನಿ ಸರ್ಕಾರಕ್ಕೆ. ಈಗ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ನಾವು ಸದಸ್ಯತ್ವವನ್ನು ಪಡ್ಕೊಂಡು ಅಲ್ಲಿ ಮಾರಾಟ ಮಾಡಿ ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತೆ. ಈ ಮಾರಾಟದೊಂದು ಅನುಕೂಲನ ಇನ್ನು ರೈತ ಉತ್ಪಾದಕ ಸಂಸ್ಥೆಯಿಂದ ನಿಮಗೆ ರೈತರಿಗೆ ಏನೇನು ಅನುಕೂಲ ಕಲ್ಪಿಸಿಕೊಡ್ತಾ ಇದ್ದಾರೆ? ನಮಗೆ ರೈತ ಉತ್ಪಾದಕ ಕಂಪನಿಯಲ್ಲಿ ಮಾರಾಟದ ಜೊತೆಗೆ ನಮಗೆ ಅಲ್ಲಿ ಬೇಕಾದಂಥ ಗೊಬ್ಬರಗಳಿರ್ಬೋದು, ಬೀಜಗಳಿರ್ಬೋದು, ಅವುಗಳನ್ನು ಸಹಿತ ನಮಗೆ ಕೊಡ್ತಾರೆ. ಮತ್ತು ಅದರ ಜೊತೆಗೆ ನಮಗೆ ಕೃಷಿ ಉಪಕರಣಗಳಿರ್ತಕ್ಕಂಥ ಈಗ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಔಷಧಿ ಯಂತ್ರಗಳು, ಮತ್ತು ಅದರ ಜೊತೆಗೆ ಟಾರ್ಪಾಲ್ಗಳು, ಮತ್ತು ಇನ್ನೂ ಬೇಕಾದಂಥ ಸಾಕಷ್ಟು ಸೌಲಭ್ಯಗಳನ್ನು ಅಲ್ಲಿ ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ಅದು ಬೇರೆ ಕಡೆಯಿಂದಲೂ ತುಂಬ ಚೆನ್ನಾಗಿ ಒಳ್ಳೆ ಅನುಕೂಲ ಆಗ್ತಾ ಇದೆ ರೈತ ಉತ್ಪಾದಕ ಕಂಪನಿಯಿಂದ. ಈಗ ಸದಸ್ಯತ್ವ ಶುಲ್ಕ ಎಷ್ಟು ಕಟ್ಟಬೇಕು? ನಿಮ್ಮ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಎಷ್ಟು ಜನ ಎಲ್ಲ ಸದಸ್ಯರಿದ್ದಾರೆ? ನಮ್ಮ ರೈತ ಉತ್ಪಾದಕ ಕಂಪನಿಯಲ್ಲಿ 1,000 ಜನ ಷೇರುದಾರರಿದ್ದೇವೆ. 1,000 ಜನ ಷೇರುದಾರರು ಸಹಿತ 1,100 ರೂಪಾಯಿ 1,100 ರೂಪಾಯಿನ ಕಟ್ಟಬೇಕು. 1,000 ರೂಪಾಯಿ ಷೇರು ಹಣ ಅಂತೇಳಿ, ಮತ್ತು ಇನ್ನು 100 ರೂಪಾಯಿ ಸದಸ್ಯತ್ವ ಶುಲ್ಕ ಅಂತೇಳಿ ನಾವು ಅದಕ್ಕೆ ತೊಡಗಿಸಿದೀವಿ. ಅಂದರೆ ರೈತರು ಈ ಥರ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಸದಸ್ಯತ್ವ ಪಡ್ಕೊಳ್ಳೋದ್ರಿಂದ ನಾವು ಹೊರಗಡೆ ಮಾರುಕಟ್ಟೆಯಲ್ಲಿ ನಾವು ಯಾವುದೇ ಒಂದು ವಸ್ತುನ ಖರೀದಿ ಮಾಡೋದಕ್ಕೂ, ಇಲ್ಲಿ ನಾವು ರೈತ ಉತ್ಪಾದಕ ಸಂಸ್ಥೆಯಿಂದ ನಾವು ರೈತರೆಲ್ಲ ಒಂದಾಗಿ ಖರೀದಿ ಮಾಡೋಕೆ ಹೆಚ್ಚು ಅನುಕೂಲ ಅಂತೀರಾ? ಖಂಡಿತ ಅನುಕೂಲ. ಈಗ ಹೊರಗಡೆ ನಾವು ಅಂಗಡಿಗಳಲ್ಲಿ ಟಾರ್ಪಲ್ ತೆಗೆದುಕೊಳ್ಳೋಕೆ ಹೋದರೆ 2,000 ರೂಪಾಯಿ ಅಮೌಂಟ್ ಹೇಳ್ತಾರೆ. ನಮಗೆ ರೈತ ಉತ್ಪಾದಕ ಕಂಪ್ನಿಯಲ್ಲಿ 1,500-1,550 ರೂಪಾಯಿ ಎಲ್ಲ ಸಿಗ್ತದೆ. ಅಂದರೆ ನಮಗೆ ಕಡಿಮೆ ದರದಲ್ಲಿ ಕೊಡೋದ್ರ ಜೊತೆಗೆ ಅಲ್ಲಿ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಅದು ಸ್ವಲ್ಪ ಮಟ್ಟಿನ ಲಾಭವನ್ನು ಉಳಿಸಿಕೊಂಡು ಅದು ಸಹಿತ ರೈತ ಉತ್ಪಾದಕನೇ ಬೆಳಲಿಕ್ಕೆ ಅನುಕೂಲ ಆಗ್ತದೆ. ಈಗ ರೈತ ಉತ್ಪಾದಕ ಕಂಪ್ನಿಯಿಂದ ಇಷ್ಟೊಂದೆಲ್ಲ ಅನುಕೂಲ ಇದ್ದಾಗ್ಲೂ ಹೆಚ್ಚು ಜನ ಈ ಸದಸ್ಯತ್ವ ಪಡ್ಕೊಳ್ಳಿಕ್ಕೆ ಆಸಕ್ತಿ ತೋರಿಸೋದಿಲ್ಲ. ನಿಮ್ಮ ಕಡೆ ಎಲ್ಲ ಈ ಹೊಸದುರ್ಗ ತಾಲೂಕಲ್ಲೆಲ್ಲ ಯಾವ ರೀತಿ ಆಸಕ್ತಿ ತೋರಿಸ್ತಾರೆ ರೈತ ಉತ್ಪಾದಕ ಸಂಸ್ಥೆ ಕಡೆ? ರೈತ ಉತ್ಪಾದಕ ಕಂಪ್ನಿಯಲ್ಲಿ ಖಂಡಿತ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ ರೈತ ಉತ್ಪಾದಕ ಕಂಪ್ನಿ. ಅದರಲ್ಲಿ ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ರೈತ ಉತ್ಪಾದಕ ಕಂಪ್ನಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಕಾರಣ ಏನಂತಂದ್ರೆ ಅಲ್ಲಿ 1,000 ಷೇರುಗಳು ಈಗಾಗಲೇ ಏನು ಆಗೋಗ್ಬಿಟ್ಟಿದೆ, ಮತ್ತು ಇನ್ನಷ್ಟು ಜನ ಆಸಕ್ತ ರೈತರು ಈಗಾಗಲೇ ನಾವು ಷೇರ್ ಹಾಕಬೇಕು ಅಂತ ಬರ್ತಾ ಇದ್ದಾರೆ ಆ ಕಂಪ್ನಿಗೆ. ಆದ್ರೂ ಈಗ ಹೊಸ ಮತ್ತೆ ಅದಕ್ಕೆ ಮತ್ತೆ ಷೇರ್ ಹಾಕ್ಸ್ಕೊಳ್ಳಿಕ್ಕೆ ಆದೇಶವನ್ನು ತೆಗೆದುಕೊಂಡು ಹಾಕ್ಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ ಅವರು. ಒಟ್ಟಾರೆಯಾಗಿ ಸಿರಿಧಾನ್ಯಗಳೆಲ್ಲ ಬೆಳೀತಾರೆ, ಇದು ನಿಮಗೆ ಲಾಭ ತಂದು ಕೊಡ್ತಾ ಇದೆಯಾ? ಖಂಡಿತ ಲಾಭ ತಂದು ಕೊಟ್ಟಿದ್ದೀವಿ. ಅದಕ್ಕೆ ನಮಗೆ ಸಿರಿಧಾನ್ಯಗಳು ಯಾಕೆ ಲಾಭ ತಂದು ಕೊಡ್ತಿದೆ ಅಂತ ಕಾರಣ ಇಷ್ಟೇ. ಸಿರಿಧಾನ್ಯಕ್ಕೆ ಹೆಚ್ಚಿನ ಖರ್ಚು ಮಾಡೋ ಆಗಿಲ್ಲ, ಖರ್ಚನ್ನು ಮಾಡೋಗಿಲ್ಲ, ಕಡಿಮೆ ಬಂಡವಾಳವನ್ನು ತೊಡಿಸಿ ಹೆಚ್ಚು ಆದಾಯವನ್ನು ಪಡ್ಕೊಳ್ಳೋಂಥ ಇದು. ಈಗ ನಮಗೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಬಿದ್ದರೂ ಸಹಿತ ಬೆಳೆ ಆಗ್ತೈತಿ, ಮತ್ತು ಅದರ ಜೊತೆಗೆ ಹೆಚ್ಚಿಗೆ ನಾವು ಗೊಬ್ಬರವನ್ನು ಕೊಡೋಂಥ ಅವಶ್ಯಕತೆ ಇರೋದಿಲ್ಲ ಯಾವುದಕ್ಕೆ ಸಿರಿಧಾನ್ಯಗಳಿಗೆ. ಆದ್ದರಿಂದ ಅದು ಲಾಭದಾಯಕನೇ ಸರಿ. ಈಗ ವರ್ಷದಲ್ಲಿ ಸಿರಿಧಾನ್ಯಗಳು 2 ಬೆಳೆ ತೆಗಿತೀವಿ ಅಂತಂದರೆ ಪೂರ್ವ ಮುಂಗಾರು ಮತ್ತು ತಡ ಮುಂಗಾರಲ್ಲಿ, ಇದು ನಿಮಗೆಲ್ಲ ಸಮಯ ಮ್ಯಾನೇಜ್ ಆಗುತ್ತಾ? ಮಳೆ ಸಮಯಕ್ಕೆ ಸರಿಯಾಗಿ ಬಂದರೆ ಖಂಡಿತ ಆಗ್ತದೆ. ಈಗ ನಾವು ಮುಂಗಾರಲ್ಲಿ ಸಮಯಕ್ಕೆ ಸರಿಯಾಗಿ ಬಂದಂಥ ಸಂದರ್ಭದಲ್ಲಿ ಬಿತ್ತನೆ ಮಾಡಿ ನಂತರ ಮತ್ತು ಕಟಾವು ಮಾಡಿ ನಂತರ ಮಾಗಿ ಒಂದು 2 ಬಾರಿ ಉಳುಮೆ ಮಾಡಿ ನಂತರ ಆಗಲೇ ಬಿತ್ತನೆ ಮಾಡೋವಂಥ ಪ್ರಯತ್ನ ಮಾಡ್ತೀವಿ, ಖಂಡಿತ ಆಗುತ್ತೆ, ಟೈಮ್ ಸಾಕಾಗುತ್ತೆ ಅಂತಂದರೆ. ಮತ್ತು ಈ ಸಿರಿಧಾನ್ಯಗಳ ಜೊತೆಗೆ ತೆಂಗು ಬೆಳೀತಾ ಇದೆ ಅಂತಂದರೆ ಎಷ್ಟು ತೆಂಗಿನ ಗಿಡದವೆ, ಎಷ್ಟು ಎಕರೆಲಿ ಬೆಳೀತಾ ಇದ್ರು? ನಮ್ಮದು 2 ಎಕರೆ ತೆಂಗಿದೆ. 2 ಎಕರೆ ತೆಂಗಲ್ಲಿ ಒಂದು 80 ಗಿಡ ತೆಂಗ ನಾವು ಮೊದಲು ನಾವು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿರಲಿಲ್ಲ. ನಂತರ ಅದಕ್ಕೆ ಬೋರ್ವೆಲ್ ಇತ್ತು, ಬಟ್ ಬರೀ ನೀರನ್ನು ಬಿಡ್ತಾ ಇದ್ವಿ. ಆದರೆ ನಂತರ ನಾವೇನು ಮಾಡೋ, ಅಲ್ಲಿ ಎರವಳು ತೊಟ್ಟಿ ಸ್ಥಾಪನೆ ಮಾಡ್ಕೊಂಡ್ವಿ, ಮತ್ತು ಜೀವಸಾರಗ ಘಟಕವನ್ನು ಸ್ಥಾಪನೆ ಮಾಡ್ಕೊಂಡ್ವಿ. ಈ ಎಲ್ಲದನ್ನು ಉಪಯೋಗಿಸಿ ನಾವು ವರ್ಷಕ್ಕೆ 2-3 ಬಾರಿ ನಾವು ಇದನ್ನು ಜೀವಸಾರವನ್ನು ತೆಂಗಿನ ಮರಗಳಿಗೆ ಒಯ್ತೀವಿ. ಮತ್ತು ಅದರಲ್ಲಿ ಬಿದ್ದಂಥ ಗರಿಗಳು, ನಮ್ಮ ತ್ಯಾಜ್ಯ ವಸ್ತುಗಳು ಏನಿರ್ತಾವೋ ಆ ತೆಂಗಿನ ಇದರಲ್ಲಿ, ಅವನ್ನೆಲ್ಲ ತಂದು ತೊಟ್ಟಿಗೆ ತುಂಬಿಕೊಂಡು ಎರವಳು ಗೊಬ್ಬರವನ್ನು ಪರಿವರ್ತನೆ ಮಾಡಿಕೊಂಡು ಎರವಳು ಗೊಬ್ಬರವನ್ನು ಹಾಕ್ತೀವಿ. ಇದರಿಂದ ತುಂಬ ಇಳುವರಿ ಇದೆ. ಖಂಡಿತ ನಾವು ಫಸ್ಟು ಪ್ರಥಮವಾಗಿ ಅಲ್ಲಿ 1,000-2,000-3,000 ಕಾಯನ್ನು ಕೀಳಲಿಕ್ಕೆ ಸಾಧ್ಯತೆ ಆಗ್ತಿತ್ತು. ಆದರೆ ಇವತ್ತು 15,000-16,000 ಈ ವರ್ಷ ನಾವು ಕಾಯ್ಕಿತ್ತಿದ್ದೀವಿ. ಮತ್ತು ಇದರಿಂದ ತುಂಬ ಲಾಭ ಇದೆ. ಜೊತೆಗೆ ನಾವು ಅದನ್ನು ಕೊಬ್ಬರಿಯನ್ನಾಗಿ ಮಾಡ್ತೀವಿ, ನಾವು ಕಾಯನ್ನು ಕೊಡೋದಿಲ್ಲ, ಕೊಬ್ಬರಿಯನ್ನಾಗಿ ಮಾಡ್ತೀವಿ, ಎಳ್ಳೀರನ್ನು ಮಾರಾಟ ಮಾಡೋದಿಲ್ಲ. ಕೊಬ್ಬರಿಯನ್ನು ನಾವು ಮಾರಾಟ ಮಾಡೋದ್ರಿಂದ ಲಾಭ ಏನಪ್ಪ ಅಂತಂದರೆ, ನಾವು ಈಗ ಕಾಯನ್ನು ಕೊಡೋದ್ರಿಂದ ಅದಕ್ಕೆ ಕಾಯಿ ಲಾಭ ಅಂತ ಹೇಳ್ತಕ್ಕಂತಾರೆ, ಮತ್ತು ಕಡಿಮೆ ದರ ಇರುತ್ತೆ. ಕಾಯಿಗಳನ್ನು ವಿಂಗಡಣೆ ಮಾಡ್ತಾರೆ, ದಪ್ಪ ಮತ್ತು ಮಧ್ಯಮ ಮತ್ತು ಸಣ್ಣ ಅಂತ ಮಾಡಿಬಿಟ್ಟು ಅವಕ್ಕೆಲ್ಲ ಕಡಿಮೆ ದರವನ್ನು ಹಾಕ್ತಾರೆ. ಇದರಿಂದ ನಮಗೇನು ಅಷ್ಟೊಂದು ಲಾಭದಾಯಕ ಆಗಲ್ಲ. ಆದ್ದರಿಂದ ನಾವು ಕೊಬ್ಬರಿಯನ್ನು ತೆಗೆದುಕೊಂಡೋಗಿ 8-9 ತಿಂಗಳು ಅದನ್ನು ಮಾಗಿಸಿ ನಂತರ ಕೊಬ್ಬರಿಯನ್ನು ನಂತರ ಮಾರಾಟ ಮಾಡೋದ್ರಿಂದ 1,000 ಕಾಯಿಗೆ 1 ಕ್ವಿಂಟಲ್ 20 ಕೆಜಿ, 1 ಕ್ವಿಂಟಲ್ 30 ಕೆಜಿ, 1 ಕ್ವಿಂಟಲ್ 50 ಕೆಜಿ ವರೆಗೂ ಬರೋ ಸಾಧ್ಯತೆ ಇರುತ್ತೆ. ಅದರಿಂದ ತುಂಬ ಹೆಚ್ಚಿನ ಲಾಭವೇ ಆಗ್ತದೆ. ಅದರಿಂದ ಈಗ ನಾವು ಕಾಯಿ ಮಾರಾಟ ಮಾಡೋದಕ್ಕೂ ಕೊಬ್ಬರಿ ಮಾರಾಟ ಮಾಡೋದಕ್ಕೂ ಏನು ವ್ಯತ್ಯಾಸ? ಈಗ ನಾವು ಕೊಬ್ಬರಿ ಮಾಡಬೇಕಂದ್ರೆ ಯಾವ ಥರ ಒಂದು ಕ್ರಮಗಳು ಅನುಸರಿಸಿದ್ರೆ ಒಳ್ಳೆ ಗುಣಮಟ್ಟದ ಕೊಬ್ಬರಿಯನ್ನು ನಾವು ಪಡ್ಕೋಬಹುದು? ನಾವು ಕೊಬ್ಬರಿಯನ್ನು ಮಾಡಬೇಕಾದ್ರೆ ಒಳ್ಳೆ ಮಾಗಿದ ಕಾಯಿಗಳನ್ನು ಕೀಳಬೇಕು. ಕಾಯನ್ನು ತೆಂಗಿನ ಮರದಲ್ಲೇ ಮಾಗಿಸಿ ಕಿತ್ತು ತಂದು ಅದನ್ನು ಒಂದು ಅಟ್ಟವನ್ನು ಮಾಡಿಬಿಟ್ಟು ಅಟ್ಟದಲ್ಲಿ ಅದನ್ನೆಲ್ಲ ಸಂಗ್ರಹಣೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಮತ್ತೆ ಅಟ್ಟದಲ್ಲಿ ಗಾಳಿ ಮತ್ತು ಬೆಳಕು ಈ ಎಲ್ಲ ವ್ಯವಸ್ಥೆ ಅದಕ್ಕೆ ಬೇಗ ಕೊಬ್ಬರಿ ಬರಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಕೊಬ್ಬರಿಗೆ ಕಲ್ಪಿಸಿಕೊಡ್ಬೇಕಾಗ್ತದೆ. ನೀವು ಹೇಳ್ದಂಗೆ ಕೊಬ್ಬರಿ ಮಾಡಿ ಮಾರಾಟ ಮಾಡೋದ್ರಿಂದ ಆ ಚಿಪ್ಪನ್ನು ಸಾಕಷ್ಟು ಕೊಬ್ಬರಿ ಜೊತೆಗೆ ಅನುಕೂಲ ಆಗುತ್ತೆ, ಅದನ್ನು ಮಾರಾಟ ಮಾಡ್ತೀರ? ಹ್ಞೂ, ಚಿಪ್ಪನ್ನು ನಾವು ಮಾರಾಟ ಮಾಡ್ತೀವಿ. ಈಗ ಚಿಪ್ಪನ ದರನೂ ಸಹಿತ ವೇರಿಯೇಷನ್ ಆಗ್ತಾನೆ ಇರುತ್ತೆ. ನಮಗೆ ಕಡಿಮೆ ಅಂತಂದ್ರೆ 1,000 ಚಿಪ್ಪಿಗೆ 1,000 ಕಾಯಿನ ಚಿಪ್ಪಿಗೆ 1,000 ರೂಪಾಯಿನ ಮೇಲೇ ನಮಗೆ ದರ ಸಿಗ್ತಾ ಇದೆ. ಅದು ನಮಗೆ ಅದನ್ನು ಸೂಲಿಗೂಲಿ ಮತ್ತೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಕೊಬ್ಬರಿಯನ್ನು ಎಲ್ಲಿ ಮಾರಾಟ ಮಾಡ್ತೀರಿ? ಕೊಬ್ಬರಿಯನ್ನು ನಾವು ಮಾರ್ಕೆಟಲ್ಲೇ ಮಾರಾಟ ಮಾಡ್ತೀವಿ. ಮಾರ್ಕೆಟ್ ಶ್ರೀರಾಮಪುರ ಮಾರ್ಕೆಟಲ್ಲಿ ಮತ್ತು ತಿಪ್ಟೂರು ಮಾರ್ಕೆಟಲ್ಲಿ ನಾವು ಶ್ರೀರಾಮಪುರ ಮಾರ್ಕೆಟಲ್ಲಿ ಮಾರಾಟ ಮಾಡಿದರೆ 200-300 ರೂಪಾಯಿ ಕಡಿಮೆ ಇರುತ್ತೆ. ಈಗ 11,700 ರೂಪಾಯಿ ಅಮೌಂಟ್ ಇದೆ. ನಾನು 18,000 ರೂಪಾಯಿ 17,000 ರೂಪಾಯಿ ಕ್ವಿಂಟಲ್ವರೆಗೂ ಈ ವರ್ಷ 2 ಬೀಡಿನ ಕಾಯಿಗಳನ್ನು ಮಾರಾಟ ಮಾಡಿದೆ. ಆನಂತರ ಈಗ ಕಡಿಮೆ ಆಗಿದೆ ರೇಟು, ಮತ್ತು ಈಗ ಸುಲಿಸಿಲ್ಲ. ನಂತರ ಸುಲಿಸ್ಕೊಂತ ಹೋಗಿ ತಿಪ್ಟೂರಲ್ಲೇ ಮಾರಾಟ ಮಾಡಬೇಕಂದ್ರೆ, ತಿಪ್ಟೂರಲ್ಲಿ ಮಾರಾಟ ಮಾಡಿದರೆ ಏನಾಗುತ್ತೆ ಅಂದರೆ ಇಲ್ಲಿಗಿನ ನಮಗೆ ಒಂದು 400-500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಹೆಚ್ಚಿನದಾಗಿ ಸಿಗುತ್ತೆ. ಕ್ವಿಂಟಲ್ಗೆ ಏನು ರೇಟ್ ಇದೆ ಈಗ? ಈಗ ಆಲ್ರೆಡಿ ಕ್ವಿಂಟಲ್ಗೆ 11,700 ರೂಪಾಯಿ ಇದೆ. ಈ ಬೆಲೆ ಇದ್ರೆ ಒಳ್ಳೆ ಬೆಲೆ ಅಂತೀರ ರೈತರಿಗೆ? ಇಲ್ಲ, ಅಷ್ಟು ಸಾಕಾಗಲ್ಲ. 15,000 ರೂಪಾಯಿ ಮೇಲಿದ್ರೇ ರೈತರಿಗೆ ಅದಕ್ಕೆ ಬರ್ತಕ್ಕಂಥ ವೆಚ್ಚ ಎಲ್ಲ ನೋಡಿದರೆ ಅಷ್ಟನ್ನು ಆಗ್ತದೆ. ಆದ್ರಿಂದ 15,000 ರೂಪಾಯಿ ಮೇಲ್ಪಟ್ಟೆ ಇದ್ರೆ. ಈಗ ನಿಮ್ಮ ಜಮೀನಿನಲ್ಲಿ ಒಂದು ಗಿಡದಿಂದ ಎಷ್ಟು ಕಾಯಿ ನಿರೀಕ್ಷೆ ಮಾಡ್ತೀರ ಸಾವಯವ ಕೃಷಿಯಲ್ಲಿ ಮಾಡ್ತಾರೆ? ಅದರಿಂದ ಒಂದು ಗಿಡದಲ್ಲಿ ನಾವು ಗರಿಷ್ಠ 200 ಕಾಯನ್ನು ನಿರೀಕ್ಷೆ ಮಾಡ್ತೀವಿ ಪ್ರತಿ ವರ್ಷಕ್ಕೆ. 200 ಕಾಯಿ ಆಗ್ಲಂದ್ರೆ 150 ಕಾಯಿ ಅಂತೂ ನಮಗೆ ಸಿಗುತ್ತೆ. ಎಷ್ಟು ಸಾರಿ ಕಟಾವು ಮಾಡ್ತೀರ? ನಾವು ಮುಂಗಾರಲ್ಲಿ ಹೆಚ್ಚಿನ ಕಾಯಿ ಬೀಳ್ತವೆ, ನಂತರ ಹಿಂಗಾರಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ನಾವು ಮುಂಗಡೆಕಾಯಿ ಅಂತ ಬರ್ತಲ್ಲ, ಆ ಮುಂಗಡೆಕಾಯಲ್ಲಿ ಪ್ರತಿ ತಿಂಗಳು 3-4 ತಿಂಗಳವರೆಗೂ ಪ್ರತಿ ತಿಂಗಳು ಕೆಡುತ್ತೆ. ಆನಂತರ ಹಿಂಗಡೆಕಾಯಿ ಅಂತ ಬರುತ್ತೆ, ಹಿಂಗಡೆಕಾಯಲ್ಲಿ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಕಾಯಿ ಅದು ಮಾಗಿ ಬರೋದು. ಅದು 1.5-2 ತಿಂಗಳಿಗೊಮ್ಮೆ ಕೆಡುತ್ತೆ. ಈ ಥರ ಕೆಡುತ್ತೀವಿ. ಪ್ರತಿ ವರ್ಷಕ್ಕೆ ಒಂದು 7-8 ಬಾರಿ ಕಾಯನ್ನು ಕೆಡುತ್ತೀವಿ. ಕಾಯಿ ಮಾರಾಟ ಮಾಡೋದಕ್ಕೂ ಈ ಕೊಬ್ಬರಿ ಮಾಡಿ ಮಾರಾಟ ಮಾಡೋದಕ್ಕೂ ಕೆಲವು ರೈತರು ಏನು ಹೇಳ್ತಾರೆ, ಈಗ ಕೊಬ್ಬರಿ ಅಂದರೆ ತುಂಬ ತಡ ಆಗುತ್ತಪ್ಪ, ನಮಗೇನೇನೋ ಸಮಸ್ಯೆಗಳಿರ್ತವೆ, ನಮಗೂ ಆಸಕ್ತಿ ಇರುತ್ತೆ ಕೊಬ್ಬರಿ ಮಾಡಿ ಮಾರಾಟ ಮಾಡಬೇಕಂತ. ಈ ಥರ ಸಮಸ್ಯೆ ಇದ್ದಾಗ ನಾವು ಕಾಯಿ ಮಾರಾಟ ಮಾಡ್ತೀವಿ ಅಂತಾರೆ. ಸ್ವಲ್ಪ ತಡವಾದ್ರೂ ನಮ್ಮ ರೈತರು ಈ ಥರ ಕೊಬ್ಬರಿ ಮಾಡಿ ಮಾರಾಟ ಮಾಡಿದಾಗನೇ ಹೆಚ್ಚು ಅನುಕೂಲ ಅಂತೀರ? ಹ್ಞೂ, ಕೊಬ್ಬರಿ ಮಾಡಿ ಮಾರಾಟ ಮಾಡಿದರೆ ಹೆಚ್ಚಿನ ಅನುಕೂಲ. ಯಾಕೆಂತಂದರೆ ಕಾಯಿಗೆ ನಾವು ಕಾಯನ್ನು ಕೊಡಬೇಕಾದ್ರೆ 1,000-100 ಎಕ್ಸ್ಟ್ರಾ ಕಾಯಿಗಳನ್ನು ತಗೊಳ್ತಾನೆ ಲಾಭದ ಕಾಯಿ ಅಂತೇಳಿ. ಹಾಗಾಗಿ ಅಲ್ಲಿ ನಷ್ಟ ಆಗುತ್ತೆ. ಮತ್ತು ಅದ್ರ ಜೊತೆಗೆ 3 ನಾನು ಹೇಳಿದ್ನಲ್ಲ, 3 ವಿಂಗಡಣೆ ಮಾಡ್ತಾನೆ, ದಪ್ಪ ಮಧ್ಯಮ ಮತ್ತು ಸಣ್ಣ ಅಂತ ಮಾಡ್ತಾನೆ. ಹಾಗಾಗಿ ಅಲ್ಲಿನೂ ಸಹಿತ ರೇಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಕಾಯನ್ನು ಮಾರಾಟ ಮಾಡೋದ್ರಿಂದ ನಷ್ಟನೇ. ಕೊಬ್ಬರಿಯನ್ನಾಗಿ ಮಾರಾಟ ಮಾಡಿದರೆ ತುಂಬ ಅನುಕೂಲ ಇರುತ್ತೆ, ಲಾಭದಾಯಕವಾಗಿರುತ್ತೆ. ಒಟ್ಟಾರೆ ಈ ತೆಂಗಿನ ಬೆಳೆನೂ ನಿಮಗೆ ಲಾಭದಾಯಕ ಅಂತ ಅಂತೀರ? ಹ್ಞೂ, ಖಂಡಿತ ತೆಂಗಿನ ಬೆಳೆನೂ ಸಹಿತ ಲಾಭದಾಯಕನೇ. ಈಗ ತೆಂಗಿನ ಬೆಳೆ ಲಾಭದಾಯಕ ಆಗಿರೋದ್ರಿಂದ ಇನ್ನೊಂದು 2 ಎಕರೆಯಲ್ಲಿ ತೆಂಗು ಮಾಡಬೇಕಂತ ಏನು ಆಸಕ್ತಿ ಬರಲಿಲ್ಲ? ಹೌದು, ಈಗ ಮತ್ತೆ ಅದಕ್ಕೆ 5 ಎಕರೆ 10 ಕ್ವಿಂಟಲ್ಗೆ ನಾವು ಮತ್ತೆ ಬೋರ್ವೆಲ್ ಹಾಕ್ಸಿ ಮತ್ತೆ ನಾವು ತೆಂಗಿನ ಗಿಡಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಳ್ಳೆ ನೀರು ಬಂದರೆ ಅಡಿಕೆನೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮದು 2.5 ಎಕರೆ ಅದನ್ನು ಮಾಡಿದ್ರೆ ಇನ್ನೆರಡೂವರೆ ಎಕರೆ ನಮ್ಮದು ಪ್ರತಿ ವರ್ಷನೇ ಸಿರಿಧಾನ್ಯಕ್ಕೆ ಫಿಕ್ಸು. ಆ ಸಿರಿಧಾನ್ಯಕ್ಕೋಸ್ಕರ ನಾವು ಇಟ್ಟಿರ್ತೀವಿ. ಯಾಕೆಂದರೆ ಸಿರಿಧಾನ್ಯ ನಮಗೆ ಮನೆ ಬಳಕೆಗಾದರೂ ನಮಗೆ ಬೇಕೇ ಬೇಕು, ಬೇರೆ ಹೊರಗಡೆಯಿಂದ ತಂದು ನಾವು ಯೂಸ್ ಮಾಡಲಿಕ್ಕೆ ಆಗಲ್ಲ. ನಮ್ಮಲ್ಲೇ ನಾವು ಬೆಳ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು 2.5 ಎಕರೆಯನ್ನು ಮೀಸಲಾಗಿ ಇಡಲೇಬೇಕು ಅಂತ ನಾವು. ಈಗ ಮತ್ತೆ ತೆಂಗು ಬೆಳಿಬೇಕಂತ ಆಸಕ್ತಿ ಇರೋದ್ರಿಂದ ಈಗ ಕೆಲವು ರೈತರು ಹೇಳ್ತಿರ್ತಾರೆ, ಈಗೆಲ್ಲ ನಾಲ್ಕು ಐದು ವರ್ಷಕ್ಕೆ ಫಸಲಿಗೆ ಬರೋಂಥ ಒಳ್ಳೊಳ್ಳೆ ತಳಿಗಳು ಬಂದಿದ್ದಾವೆ ಅಂತ, ನೀವು ಯಾವ ಥರ ತಳಿಗಳು ನಾಟಿ ಮಾಡಿದ್ರೆ ಬೇಗ ಫಸಲಿಗೆ ಬರೋ ಸಾಧ್ಯತೆ ಇರುತ್ತೆ ಅಂತ? ಖಂಡಿತ, ಅದು ಏನಂತಂದರೆ ಮೂರು ವರ್ಷಕ್ಕೇ ಫಸಲು ಬರ್ತಕ್ಕಂಥ ಸಸಿಗಳಿದ್ದಾವೆ. ಆದರೆ ಅದು ನನ್ನ ಅನಿಸಿಕೆ ಪ್ರಕಾರ ಅದಷ್ಟು ಸೂಕ್ತ ಅಲ್ಲ ಅಂತ. ಯಾಕೆಂದರೆ ಅದು ಮೂರು ವರ್ಷಕ್ಕೆ ಫಸಲು ಕೊಡತಕ್ಕಂಥ ಸಸಿ 30 ವರ್ಷ ಇರುತ್ತಂತೆ ಅಷ್ಟೇ, ಅದು 30 ವರ್ಷಕ್ಕೆ ಅದನ್ನು ಕಂಪ್ಲೀಟ್ ಆಗ್ತದೆ. ಆದರೆ ಇದೆಯಲ್ಲ ನಾಟಿ ತಳಿ ಇದೆಯಲ್ಲ, ನಾಟಿ ತಳಿ ತುಂಬ ಒಳ್ಳೆಯದು, ಅದು ಹೆಚ್ಚು ಕಡಿಮೆ 150-200 ವರ್ಷವರೆಗೂ ಒಂದು ಮರ ಬದುಕ್ತಕ್ಕಂಥ ಸಾಧ್ಯತೆಯೇ ಇರುತ್ತೆ. ಅದೇ ನಮಗೆ ತುಂಬ ಅನುಕೂಲವಾದಂಥದ್ದು. ಹಾಗಾಗ್ಬಿಟ್ಟು ಈ ನಾಟಿ ತಳಿಗಳು ಮಾಡಿದಾಗ ನಮಗೆ ಭಾಳ ವರ್ಷಗಳ ಒಂದು ಫಸಲು ಕೊಡೋದ್ರಿಂದ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲವರೆಗೆ ಅನುಕೂಲ ಅಂತ. ಎಲ್ರಿಗೂ ತುಂಬ ಅನುಕೂಲ, ಅದು ಲೈಫ್ ಲಾಂಗ್ ಇರ್ತೈತಿ. ನನಗಲ್ದಲೆ ನಮ್ಮ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಎಲ್ರಿಗೂ ಸಹಿತ ಅನುಕೂಲ ಆಗುತ್ತೆ. ಇದು ನನ್ನ ತಲೆಮಾರಿಗೆ ಕೊನೆ ಆಗ್ತಕ್ಕಂಥ ವ್ಯವಸ್ಥೆ ಇದು. ಮುಂದೆ ಇನ್ನು ಏನು ಈ ಅಡಿಕೆ ಬೆಳಿಬೇಕು ಅಂತ ಆಸಕ್ತಿ ಅಂದ್ರೆ, ಈಗ ಸಾಕಷ್ಟು ಜನ ರೈತರು ಈಗ ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ರು, ಅದಕ್ಕೂ ಒಳ್ಳೆ ಬೆಲೆ ಇದೆ ಅಂತ. ನೀವು ಅಡಿಕೆ ಬೆಳಿಬೇಕಂತ ಆಸೆನೆ, ಅಡಿಕೆ ಸಸಿ ನಾಟಿ ಮಾಡ್ಬೇಕಂತ? ಅಡಿಕೆ ಸಸಿ ನಾಟಿ ಮಾಡ್ಬೇಕು ಅಂತ ಇದೆ. ಬಟ್ ಏನಪ್ಪಾ ಅಂದ್ರೆ ಅದು ನೀರಿನ ಕೊರತೆ, ಯಾವಾಗ್ಲೂ ನೀರ್ ಬೇಕಾಗ್ತದೆ. ನೀರಿಲ್ಲ ಅಂತಂದ್ರೆ ಅದು ನಡೆಯೋದಿಲ್ಲ. ಅನಿವಾರ್ಯ ಏನಾದ್ರೂ ಬೋರ್ವೆಲ್ಗಳು ಕೈ ಕೊಟ್ಟಂತ ಸಂದರ್ಭದಲ್ಲಿ 2-3 ತಿಂಗಳು ಮಳೆ ಇಲ್ಲ ಅಂತ ಆಯ್ದ್ರೆ ಅಡಿಕೆ ಖಂಡಿತ ಸಂಪೂರ್ಣ ನಾಶವಾಗ್ತದೆ. ಆದ್ರೆ ತೆಂಗು ಆಗಲ್ಲ, ತೆಂಗು ಅನಿವಾರ್ಯವಾಗಿ 1-2 ವರ್ಷ ನೀರ್ ಬರದೇ ಇದ್ರು ಸಹಿತ ಅದು ಹೇಗೋ ತಡ್ಕೊಂಡು ಫಸಲನ್ನು ಕೊಡ್ತಾ ಇರುತ್ತೆ. ಲಿಂಗರಾಜ್ ಅವರ, ನೀವು ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರಲ್ಲ ಏನು ಈ ಕೃಷಿ ಲಾಭದಾಯಕ ಅಲ್ಲ, ಕೃಷಿಯಿಂದ ಒಳ್ಳೆ ಇಳುವರಿ ಬರ್ತಲ್ಲ, ಒಳ್ಳೆ ಬೆಲೆ ಸಿಗ್ತಿಲ್ಲ ಅಂತ ಎಲ್ಲ ಕೃಷಿಯಿಂದ ಹಿಂದೆ ಸರಿತಾರೆ. ಬೇರೆ ಬೇರೆ ಕಂಪ್ನಿ ಫ್ಯಾಕ್ಟ್ರಿಗಳಂತೆಲ್ಲ ದೊಡ್ಡ ದೊಡ್ಡ ನಗರಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅಂತ ಯುವಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಏನಂದ್ರೆ, ಕೃಷಿ ನಿಜವಾಗ್ಲೂ ಖಂಡಿತ ಒಂದು ಉತ್ತಮವಾದ ಜೀವನ. ಯಾಕೆಂತಂದ್ರೆ ಕೃಷಿಯಲ್ಲಿ ಆರೋಗ್ಯ ಇದೆ ಮತ್ತೆ ಆರ್ಥಿಕತೆನೂ ಇದೆ. ಅದನ್ನ ನಾವು ಬಳಸ್ಕೊಂಡಂತ ಸಂದರ್ಭದಲ್ಲಿ ಉತ್ತಮವಾಗಿ ಜೀವನ ಸಾಗಿಸ್ಬೋದು. ನಮಗೆ ಬೇರೆ ಕಂಪ್ನಿ ಮತ್ತೊಂದು ಜೀವನ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಆಹಾರ, ಅಲ್ಲಿನ ಪೊಲ್ಯೂಷನ್ನು ಅದೆಲ್ಲ ಆಗಿಬಿಟ್ಟು ಆರೋಗ್ಯನೂ ಹಾಳು ಮತ್ತೆ ಆರ್ಥಿಕತೆನೂ ಹಾಳು. ಮತ್ತೆ ನಾವು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ಬೇಕು ಅಂದ್ರೆ ಖರ್ಚೇನು ಕಡಿಮೆ ಮಾಡೋದಿಲ್ಲ, ಆರ್ಥಿಕ ಹೊರೆ ಬರ್ತದೆ. ಆದ್ರೆ ನಾವೇ ನಮ್ಮ ಸ್ವಂತ ಹೊಲದಲ್ಲಿ ನಮ್ಮ ಜಮೀನಲ್ಲಿ ಕೃಷಿ ಮಾಡೋದ್ರಿಂದ ಕಡಿಮೆ ಲಾಭ ಬಂದನು ಸಹಿತ ಉತ್ತಮವಾದ ಬದುಕನ್ನ ಕಟ್ಕೊಳ್ಬಹುದು ಅಂತ ನನ್ನ ಆಸೆ. ಇಷ್ಟು ವರ್ಷದ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ನಿಮ್ಗೆ? ಖಂಡಿತ, ತುಂಬಾ ಸಂತೋಷ ತಂದ್ಕೊಂಡಿದೆ. ನಾವು ಒಟ್ಟು ಕುಟುಂಬ, ನಮ್ಮ ತಂದೆ ತಾಯಿ, ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲ ತುಂಬಾ ಒಟ್ಟಿಗೆ ಇದೀವಿ, ಒಂದತ್ರನೇ ಇದೀವಿ. ಒಳ್ಳೆ ಖುಷಿ ತಂದ್ಕೊಟ್ಟಿದೆ. ನಾವೆಲ್ಲರೂ ಸಹಿತ ಕೃಷಿನ ತೊಡಸ್ಕೊಂಡಿದೀವಿ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನನ್ನ ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ಫೋನ್ ನಂಬರ್ ಇದೆಯಲ್ಲ, ಆ ಫೋನ್ ನಂಬರ್ ಅನ್ನ ಫೋನಿಗೆ ಮಾತಾಡ್ಬೋದು. ನಿಮ್ ಫೋನ್ ನಂಬರ್ ಹೇಳ್ರಿ. ನನ್ನ ಫೋನ್ ನಂಬರ್ ಬಂದು 8296911913. ರೈತ ಬಂದವರೇ, ಇದು ಲಿಂಗರಾಜ್ ಅವರ ಮೊಬೈಲ್ ಸಂಖ್ಯೆ 8296911913. ಬಹಳ ಸಂತೋಷ ಲಿಂಗರಾಜ್ ಅವರ, ಇದುವರೆಗೂ ನೀವು ಈ ಸಿರಿಧಾನ್ಯ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದಗಳು. ಇದುವರೆಗೂ ಸಿರಿಧಾನ್ಯ ಕೃಷಿಯ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ವೆಂಗಳಾಪುರದ ಕೃಷಿಕ ಎಸ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರಾಷ್ಟ್ರೀಯ ಯುವ ದಿನ 2023. ಯುವಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು HIV ಸೋಂಕಿನ ಬಗ್ಗೆ ಯುವಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ HIV ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು. ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರೋ? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹ್ಯಾಕ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700-0001-0142-42 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001-42 ಅಷ್ಟೇ ಸುಲಭ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ. ಚಿಲಿಪಿಲಿ ಪಿಲ್ಲಕ್ಕೆ ಕಿಲಿಕಿಗೆ ನಮ್ಮ ಪೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ.